ಡಾ ಕೆ ಸುಧಾಕರ್. ಹರ್ ಘರ್ ತಿರಂಗಾ ಅಭಿಯಾನ ಯಶಸ್ಸಿಗೆ ಅಧಿಕಾರಿಗಳ ಕ್ರಮ. ಭಾರತೀಯ ವಿಜ್ಞಾನ ಸಂಸ್ಥೆ ಘಟಿಕೋತ್ಸವ, 64 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ. ರೈತರಿಗಾಗಿ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮಸ್ಕಾರ ಮಾಸ್ತರ. ನಮಸ್ಕಾರ ಆರ್ಯ, ಎಲ್ಲಿಂದ ಬರ್ತಿದ್ಯಪ್ಪ? ಪಾಠಶಾಲೆಯಿಂದ ಬರ್ತಿದ್ದೀನಿ ಮಾಸ್ತರ. ನಿಮ್ ಪಾಠಶಾಲೆ ಅಲ್ಲ, ರೈತರ ಪಾಠಶಾಲೆಯಿಂದ. ಹಾಗಾದ್ರೆ ಅಲ್ಲಿ ಏನ್ ಅಗತ್ಯದ ವಿಚಾರ ಕಲಿತೆ ಹರಿಯ? ಅದೇ ಗೋಧಿಯಂತಹ ಮುಖ್ಯ ಫಸಲ ಜೊತೆ ಕಡಲೆ, ಮೈಸೂರು ಬೇಳೆ, ಬಟಾಣಿ, ಎಳ್ಳು ಅಥವಾ ಸೂರ್ಯಕಾಂತಿ ಬಿತ್ತಿ ಎರಡೆರಡು ಪಟ್ಟು ಲಾಭ ಪಡೀರಿ ಅಂತ. ಹಾ, ಜಮೀನಿನ ಫಲವತ್ತತೆ ಶಕ್ತಿಯ ಸಂಪೂರ್ಣ ಪ್ರಯೋಜನ ಪಡ್ಕೋಬೇಕು. ಎನ್ಎಫ್ಎಸ್ಎಂ ನ ಸಹಾಯ ಸತ್ಯ, ಪ್ರತಿ ಹೊಲಕ್ಕೂ ಉತ್ತಮ ನಿತ್ಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಿ. ದುಃಖ ಕಳೆಯಿತೋ, ಸುಖತ ಬಂದಿತೋ. ಭತ್ತದ ಫಸಲು ಸಮೃದ್ಧಗದಲ್ಲ ಕಾಕ. ಇದು ಸಮಗ್ರ ಪೋಷಣೆ ವ್ಯವಸ್ಥೆ ಫಲನೋ? ಹಂಗಂದ್ರೆ ಏನ್ ಕಾಕ? ಹಸಿರು ಗೊಬ್ಬರ ಜೊತೆಗೆ ಪ್ರತಿ ಎಕರೆಗೆ 40-20-20 ಕಿಲೋ ಪ್ರಮಾಣದಲ್ಲಿ ಎನ್ಪಿಕೆ ಗೊಬ್ಬರ ಹಾಕ್ಬೇಕು. ನನ್ ಮಾತ್ ಕೇಳಿ ಪ್ರಮಾಣಿತ ಸಂಕರ ಬೀಜನು ತಂದಿದ್ರ? ಇನ್ನೇನ್ ಮಾಡಿದ್ರಿ? ಹೊಲದ 12 ಭಾಗ ನರ್ಸರಿ ಬೆಳೆದು ಪ್ರತಿ ವರ್ಗ ಮೀಟರ್ 33 ಸಸಿಗಳನ್ನಷ್ಟೇ ನೆಟ್ಟು ಸಮಗ್ರ ಕೀಟ ನಿಯಂತ್ರಣಕ್ಕೂ ಗಮನ ನೀಡಿದೆ. ಇದನ್ನ ನಾನು ಎಲ್ರಿಗೂ ಹೇಳ್ತೀನಿ. ಇನ್ನೂ ಒಂದ್ ರಹಸ್ಯ ಹೇಳ್ತೀನಿ ಕೇಳು. ಇಲ್ಲಿನ ಮಣ್ಣಿನಲ್ಲಿ ಜಿಂಕ್ ಕಡಿಮೆ ಅದ, ಆದ್ರಿಂದ ಎಕರೆಗೆ 10 ಕಿಲೋದಂತೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಚಿನ್ನದಂತ ಮಾತು, ಸಣ್ಣ ಸಣ್ಣ ವಿಷಯ ಆದರೂ ಅದರ ಪ್ರಭಾವ ಪಾತ್ರ ಭಾರಿ ಹೆಚ್ಚು. ದೂರವಾಣಿ ಸಂಖ್ಯೆ 1800-1551 ಕರೆ ಮಾಡಿ. ಸಮೃದ್ಧ ಫಸಲು ಎಲ್ಲಿ ಬೆಳೆಯುತ್ತೆ? ಬೆಳೆಯುತ್ತೆ ಎಲ್ಲಿ? ಎನ್ಎಫ್ಎಸ್ಎಂನ ಸಹಾಯದಿಂದ ಕೃಷಿ ಮಾಡಲಾಗುತ್ತದೆ. ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್, ಬೀಜ, ನೀರಾವರಿ, ಗೊಬ್ಬರ, ಕೀಟನಾಶಕ ಮತ್ತು ಉತ್ತಮ ಕೃಷಿಗಾಗಿ ಪ್ರತಿಯೊಂದಕ್ಕೂ ಸಲಹೆ ಪಡೆಯಿರಿ. ಜಮೀನಲ್ಲಿ ಇಳುವರಿ ಹೆಚ್ಚಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮೀಪವಿರುವ ಕೃಷಿ ಅಧಿಕಾರಿ ಅಥವಾ ಕಿಸಾನ್ ಕಾಲ್ ಸೆಂಟರ್ 1551 ನಿಶುಲ್ಕ ಕರೆ ಮಾಡಿ. ರೈತ ಬಾಂಧವರೇ, ತಮ್ಮ ಕೃಷಿ ಸಂಬಂಧಿತ ಸಮಸ್ಯೆಗಳಿಗೆ 1800-1551 ಕರೆ ಮಾಡಿ ಪರಿಹಾರ ಪಡೆಯಿರಿ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ ಬೆಳೆ ವಿಮೆ. ಭಾಗವಹಿಸುತ್ತಾರೆ ಚಿತ್ರದುರ್ಗದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಅವರು. ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448-64-0273 ಹಾಗೂ 9141-97-0272 ಕೇಳಿ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೀಗ. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ನಾವು ಈಗಾಗಲೇ ಹೇಳಿದಂತೆ ಬೆಳೆ ವಿಮೆ ಕುರಿತ ನಿಮ್ಮ ಒಂದು ಪ್ರಶ್ನೆಗಳಿಗೆ ನೀವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ಮೊಬೈಲ್ ಸಂಖ್ಯೆಗಳಿಗೆ ಹೇಳಿದರೆ ಅಂದರೆ ಬೆಳೆ ವಿಮೆ ಯಾವ ರೀತಿ ನೋಂದಾಯಿಸಬೇಕು, ಯಾವ ಬೆಳೆಗಳಿಗೆ ವಿಮೆ ಸಿಗುತ್ತೆ, ಮತ್ತು ವಿಮೆ ಸಿಗಬೇಕಂದ್ರೆ ಏನೆಲ್ಲ ಒಂದು ನಿಯಮಗಳು ಇರ್ತವೆ, ಇನ್ನೂ ಅನೇಕ ವಿಷಯಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡೆಯಬಹುದು. ನಿಮಗೆ ಮಾಹಿತಿ ಮಾಡಿಕೊಡಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ನಮ್ಮ ಜೊತೆಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಪಿ ರಮೇಶ್ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಮಾಹಿತಿ ಪಡಿಬೇಕಂದ್ರೆ ನಮ್ಮ ಮೊಬೈಲ್ ಸಂಖ್ಯೆಗಳು ಮತ್ತೊಮ್ಮೆ ಹೇಳ್ತೀನಿ ನಾನು, ಬರ್ಕೊಂತೀರಾ? 9448-64-0273 ಹಾಗೆ 9141-97-0272 ಈ ಒಂದು ಸಂಖ್ಯೆಗಳ ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ಸರ್, ನಾವು ಈ ಬೆಳೆ ವಿಮೆ ಕುರಿತ ಕಾರ್ಯಕ್ರಮ ಕಳೆದ ತಿಂಗಳು 29 ತಾರೀಕು ನಾವು ಮಾಡಿದ್ದೀವಿ. ಅವತ್ತು ಸಾಕಷ್ಟು ನಮ್ಮ ಕೇಳುಗರು, ನಮ್ಮ ರೈತರು ಕರೆ ಮಾಡಿ ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದರು. ಇನ್ನೂ ನಾವು ಮಾಹಿತಿ ಹೇಳೋದಿರೋದ್ರಿಂದ ಮತ್ತೊಮ್ಮೆ ಈ ಕಾರ್ಯಕ್ರಮ ನಾವು ಮಾಡೋದಂತ ಅವತ್ತೇ ತೀರ್ಮಾನ ಮಾಡಿದ್ದೀವಿ. ಸರಿ ಹೇಳಿ, ಈಗ ಬೆಳೆ ವಿಮೆ ಮಾಡಲಿಕ್ಕೆ ಕೊನೆಯ ದಿನಾಂಕ ಏನಿದೆ ಮತ್ತು ಒಂದು ನಿಯಮಗಳು ಏನಿದೆ ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಮಾಹಿತಿ ಮಾಡಿಕೊಡೋಣ. ಪ್ರಮುಖವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಪೂರ್ವ ಮುಂಗಾರು ಬೆಳೆಯಾದಂಥ ಈ ಹೆಸರಿಗೆ ಈಗಾಗಲೇ 15 ತಾರೀಕು ಕೊನೆಯಾಗೋಗಿದೆ. ಈಗಾಗಲೇ ಹೆಸರು ಕಟಾವು ಕೂಡ ಆಗಿದೆ. ಇನ್ನು ಮಿಕ್ಕಂತ ಪ್ರಮುಖ ಬೆಳೆಗಳಾದಂತಹ ಮುಸ್ಕಿನ್ ಜೋಳ, ಸಜ್ಜೆ, ಸಾವೆ, ತೊಗರಿ, ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಈರುಳ್ಳಿ ಈ ತರದ ಬೆಳೆಗಳಿಗೆ ಈ ತಿಂಗಳ 31 ತಾರೀಕು ಕೊನೆ ದಿನಾಂಕ ಇದೆ. ಆ 31 ತಾರೀಕಿನೊಳಗೆ ಕಟ್ಟೋದಕ್ಕೆ ಅವಕಾಶ ಇದೆ. ಅದೇ ರೀತಿ ರೈತರು ರಾಗಿ ಮತ್ತು ನವಣೆಯನ್ನು ಬೆಳೆದಂತ ರೈತರು ಅವರಿಗೆ 16 ತಾರೀಕು ತನಕ ಅವಕಾಶ ಇದೆ. ಅಲ್ಲಿ ತನಕ ವಿಮಾ ಕಂತನ್ನು ಕಟ್ಟಬಹುದು. ಸರ್, ಆಗಲೇ ನಮ್ಮ ರೈತರು ಲೈನ್ ನಲ್ಲಿ ಇದ್ದಾರೆ, ಕರೆ ಮಾಡಿದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡಿದ್ರೆ ಅಂತ ನೋಡೋಣ. ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು ಹೇಳಿ ಮೇಡಮ್. ಉದಾಹರಣೆಗೆ ಮೆಕ್ಕೆಜೋಳ ಅಂತ ಮಾಡಿಸ್ತೀವಲ್ಲ ಸರ್, ಈಗ ಅಕಸ್ಮಾತ್ ಆ ಬೆಳೆ ಇದಾದ್ರೆ ಮಾತ್ರ ಇದು ಬರುತ್ತಲ್ಲ ಸರ್? ಹೌದು ಜಲ್ದಾಕ್ಷಿ ಅವರು, ಈಗ ನೀವು ಮೆಕ್ಕೆಜೋಳವನ್ನ ಬೆಳೆದಿದ್ರೆ ಮಾತ್ರ ನೀವು ಮೆಕ್ಕೆಜೋಳ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಒಂದು ಸಜೆಷನ್ ಇಲ್ಲಿ ಏನು ಅಂತ ಹೇಳಿದ್ರೆ, ನೀವು ಉದಾಹರಣೆಗೆ ಒಂದು 15 ದಿವಸದಿಂದ ನಾನು ಮೆಕ್ಕೆಜೋಳ ಬೆಳಿಬಹುದು ಅಂತೇಳಿ ಅಂದ್ಕೊಂಡು ಮೆಕ್ಕೆಜೋಳಕ್ಕೆ ವಿಮೆ ಮಾಡಿಸಿರ್ತೀರಿ. ಆದ್ರೆ ಬೇರೆ ಏನೋ ಕಾರಣಗಳಿಂದ ಮಳೆ ಕಡಿಮೆ ಬಂತು ಅಥವಾ ಮಳೆ ಜಾಸ್ತಿ ಆಯ್ತು ನಿಮ್ಮ ಊರಿನಲ್ಲಿ ಅಥವಾ ಬೇರೆ ಇತರೆ ಕಾರಣಗಳಿಗೆ ನೀವು ಮೆಕ್ಕೆಜೋಳದ ಬದಲು ಶೇಂಗಾವನ್ನು ಬೆಳೆದ್ರಿ ಅಂತೇಳಿ ಇಟ್ಕೊಳ್ಳೋಣ. ಓಕೆ, ಅಂತ ಸಂದರ್ಭದಲ್ಲಿ ಈಗ 31/7 ಹೋಗಿ ಒಂದು ದೃಢೀಕರಣ ಪತ್ರವನ್ನ ನಿಮ್ಮ ವಿಲೇಜ್ ಅಕೌಂಟೆಂಟ್ ನಿಂದ ಬೆಳೆ ದೃಢೀಕರಣ ಪತ್ರವನ್ನ ತೆಗೆದುಕೊಂಡು ಹೋಗಿ ಬ್ಯಾಂಕ್ ನಲ್ಲಿ ಕೊಟ್ಟು ಅಲ್ಲಿ ನೀವು ಬೆಳೆಯನ್ನ ಬದಲಾಯಿಸಿ ಬರಬಹುದು. ಆದ್ರೆ ಏನಾಗ್ತದೆ, ಅಲ್ಲಿ ವಿಮಾ ಕಂತ್ ಕಟ್ಟಿರ್ತೀರಿ. ಉದಾಹರಣೆಗೆ ನೀವು ಮೆಕ್ಕೆಜೋಳ ಕಟ್ಟಿದ್ರೆ 1,000 ರೂಪಾಯಿ ಕಟ್ಟಿರ್ತೀರಿ. ಈಗ ಶೇಂಗಾಕಾದ್ರೆ 920 ರೂಪಾಯಿ ಆಗ್ತದೆ ಒಂದು ಹೆಕ್ಟರ್ಗೆ. ಆವಾಗ ನಿಮ್ಗೆ 80 ರೂಪಾಯಿ ಕೊಡ್ತಾರೆ, ವಾಪಸ್ ಕೊಡ್ತಾರೆ. ಇದು ಉಲ್ಟಾ ಆದಲ್ಲಿ ನೀವು 80 ರೂಪಾಯಿ ಕಟ್ಟಬೇಕಾಗತ್ತೆ. ಇದಕ್ಕೆ ಅವಕಾಶ ಇದೆ. ಒಳ್ಳೇದು ಜಲಜಕ್ಷರು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್, ತಾವೇ ಆಗ್ಲಿ ಹೇಳಿದ್ರೆ ಅಂದ್ರೆ ಬೇರೆ ಬೆಳೆಗೆ ನೀವು ಹೋಗಿ ಕಂತ್ ಕಟ್ಟಬಹುದು ಅಂತ ಹೇಳಿ. ಅಂದ್ರೆ ಈಗ ಬಿತ್ತನೆ ಆಗದೆ ನಮ್ಮ ರೈತರು ವಿಮೆಯನ್ನ ಮಾಡಿಸಬಹುದಾ? ಖಂಡಿತವಾಗ್ಲೂ ಮಾಡಿಸಬಹುದು. ಅಪೇಕ್ಷಿತ ಬೆಳೆ ಅಂತೇಳಿ ಒಂದಿರುತ್ತೆ. ಉದಾಹರಣೆಗೆ ಈಗ ಚಳ್ಳಕೆರೆಯಲ್ಲಿ ಇರತಕ್ಕಂತ ರೈತರು ಸಾಮಾನ್ಯವಾಗಿ ಶೇಂಗಾವನ್ನು ಬೆಳೀತಾರೆ, ಅಥವಾ ನಮ್ಮ ಈ ಹಿರೇಗುಂಟನೂರು ಭಾಗ, ಭರಮಸಾಗರ ಭಾಗದಂತ ರೈತರು ಮೆಕ್ಕೆಜೋಳವನ್ನು ಬೆಳೀತಾರೆ. ಹಂಗೆ ಈಗ ಇನ್ ಆಂಟಿಸಿಪೇಷನ್ ಅಪೇಕ್ಷಿತ ಬೆಳೆಯನ್ನ ಗಮನದಲ್ಲಿಟ್ಕೊಂಡು ಅಪೇಕ್ಷಿತ ಬೆಳೆಗೆ ವಿಮೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಆ ರೀತಿಯ ಅಪೇಕ್ಷಿತ ಬೆಳೆಯನ್ನ ಅವರು ಬಿತ್ತನೆ ಮಾಡದಲ್ಲೇ ಇದ್ದಲ್ಲಿ ಹೋಗಿ ಈ ಏನು 31/7 ತನಕ ಟೈಮ್ ಇದೆ, ಅಥವಾ ರಾಗಿ ಅಥವಾ ನವಣೆ ಆದ್ರೆ 16 ತನಕ ಟೈಮ್ ಇದೆ, ಅಷ್ಟರೊಳಗೆ ಹೋಗಿ ಬ್ಯಾಂಕ್ ನಲ್ಲಿ ಒಂದು ಬೆಳೆ ದೃಢೀಕರಣ ಪತ್ರವನ್ನ ಕೊಟ್ಟು ಬೆಳೆಯನ್ನ ಬದಲಾಯಿಸಿ ಬರೋದಕ್ಕೆ ಅವಕಾಶ ಇದೆ. ಸರ್, ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಹೇಳಿ, ತಮ್ಮ ಹೆಸರು? ಸರ್, ನಮ್ಮ ಹೆಸರು ವಿಶ್ವನಾಥ್ ಅಂತ, ಲಕ್ಷ್ಮೀ ಸಾಗರದಿಂದ. ವಿಶ್ವನಾಥ್, ಲಕ್ಷ್ಮೀ ಸಾಗರದಿಂದ ಕೇಳಿ, ಪ್ರಶ್ನೆ ಕೇಳಿ. ಸರ್, ಹೋದ ಸತಿ ನಾವು ರಾಗಿಗೆ ಇನ್ಸೂರೆನ್ಸ್ ಕಟ್ಟಿದ್ವಿ, ಅದು ರಾಗಿಗೆ ಇನ್ಸೂರೆನ್ಸ್ ಬರಲೇ ಇಲ್ಲ. ಮೆಕ್ಕೆಜೋಳ ಹಾಕಿದವರಿಗೆಲ್ಲ, ಮೆಕ್ಕೆಜೋಳ ಅಂತ ಮಾಡಿದವರಿಗೆಲ್ಲ ಇನ್ಸೂರೆನ್ಸ್ ಬಂತು, ಅದಕ್ಕೋಸ್ಕರ ಮಾಡಿ. ಲಕ್ಷ್ಮೀ ಸಾಗರದ ರೈತರಲ್ವಾ ವಿಶ್ವನಾಥ್? ವಿಶ್ವನಾಥ್, ಏನಾಗ್ತದೆ ಈಗ ಪದೇ ಪದೇ ಈ ಪ್ರಶ್ನೆಯನ್ನ ರೈತರು ಕೇಳಿದ್ದಾರೆ. ನಾವು ಎಷ್ಟು ಸಾಧ್ಯನೋ ಅಷ್ಟು ಕ್ಲಾರಿಫಿಕೇಶನ್ ಕೊಡ್ತಾನೆ ಬಂದಿದ್ದೇವೆ. ಈಗ ಮತ್ತೊಮ್ಮೆ ತಮ್ಮ ಮಾಹಿತಿ ಹೇಳ್ತೇನೆ. ಏನು ಅಂತ ಹೇಳಿದ್ರೆ, ವಿಮೆಯನ್ನ ನಿಮಗೆ ಕೊಡುವಾಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕಳೆದ 7 ವರ್ಷದ ಸರಾಸರಿ ಇಳುವರಿ ಏನಿತ್ತು, ಅದನ್ನ ಪ್ರಾರಂಭಿಕ ಇಳುವರಿ ಅಂತೇಳಿ ಹೇಳ್ತೀವಿ. ಕಳೆದ 7 ವರ್ಷದ ಸರಾಸರಿ ಇಳುವರಿಯಲ್ಲಿ 2 ಕೆಟ್ಟ ಅಂದ್ರೆ ಏನಾದರೂ ಬರಗಾಲ ಅಥವಾ ಅತಿವೃಷ್ಟಿಯಿಂದ ಹಾಳಾಗಿದ್ರೆ ಆ 2 ವರ್ಷವನ್ನು ಬಿಟ್ಟು 5 ವರ್ಷದ ಸರಾಸರಿ ಬೆಳೆಯನ್ನು ತಕ್ಕೊಂಡು ಅದರದ್ದು ಅದನ್ನ ಏನು ವಾಸ್ತವಿಕ ಇಳುವರಿ ಬಂದಿರುತ್ತೆ, ಅಂದ್ರೆ ನೀವು 21/22 ಸಾಲಿ ಕಟ್ಟಿದ್ದೀರಿ, ಅದರ ವಾಸ್ತವಿಕ ಇಳುವರಿಯೊಂದಿಗೆ ತುಲನೆ ಮಾಡಿ ಕಂಪೇರ್ ಮಾಡಿ ವಿಮೆಯನ್ನ ಪರಿಹರಿಸತಕ್ಕಂತ ವ್ಯವಸ್ಥೆ ಇರತಕ್ಕಂಥದ್ದು ವಿಮೆಯೊಳಗೆ. ನಿಮ್ಗೇನನ್ಸುತ್ತೆ, ಮೆಕ್ಕೆಜೋಳದವರಿಗೆ ಬಂತು ಅಂತಂದ್ರೆ ಬಹುಶಃ ಅದ್ರದ್ದು ಕಳೆದ 5 ವರ್ಷದ ಸರಾಸರಿ ಇಳುವರಿ ಆ ವರ್ಷದ ಸರಾಸರಿ ವಾಸ್ತವಿಕ ಇಳುವರಿಗಿಂತ ಕಡಿಮೆ ಇರ್ತದೆ, ಹಂಗಾಗಿ ಬರ್ತದೆ. ಓಕೆ, ನನ್ನ ಪಾಯಿಂಟ್ ಅರ್ಥ ಆಯ್ತು ಅಂತೇಳಿ ಅಂದ್ಕೋತೀನಿ. ಥ್ಯಾಂಕ್ ಯು. ಹಲೋ ಸರ್, ನೀವು ಹೇಳ್ತಾ ಇದ್ರೆ ಬಿತ್ತನೆ ಆಗದೆ ವಿಮೆ ಮಾಡಿಸಬಹುದು ಇನ್ ಆಂಟಿಸಿಪೇಷನ್ ಅಂತೇಳಿ ಬ್ಯಾಂಕಿಗೆ ಹೋಗಿ. ಅದೇ ಈಗ ಆಗ್ಲೇ ನಮ್ಮ ಜಲಜಾಕ್ಷಿ ಅವರಿಗೆ ನೀವು ಹೇಳಿದ್ರೆ ವಿಮೆ ಒಂದು ವೇಳೆ ಒಂದು ಕ್ರಾಪ್ಗೆ ನೀವು ಮಾಡಿಸಿದ್ರೆ ಮತ್ತೊಂದು ಕ್ರಾಪ್ ನೀವು ಬೆಳೆಯುವಂತ ಚಾನ್ಸ್ ಬಂದ್ರೆ, ಅಂದ್ರೆ ನೀವು ಬೆಳೆ ಬದಲಾವಣೆ ಮಾಡಿದ್ರೆ ವಿಮೆ ಅದಕ್ಕೆ ಬದಲಾಯಿಸಲಿಕ್ಕೆ ಅವಕಾಶ ಇದೆಯಾ? ಅವಕಾಶ ಇದೆ, ಇದೆ ಅವಕಾಶ ಇದೆ. ಆದ್ರೆ ಬೆಳೆಯ ದೃಢೀಕರಣ ಪತ್ರವನ್ನ ತೆಗೆದುಕೊಂಡು ಹೋಗ್ಬೇಕು. ಬೇರೆ ಟೈಮಲ್ಲಿ ಬೆಳೆ ದೃಢೀಕರಣ ಪತ್ರ ಬೇಕಾಗುದಿಲ್ಲ ನಿಮಗೆ. ಇಲ್ಲಿ ಬೆಳೆಯನ್ನ ಬದಲಾಯಿಸಿದಾಗ ಸಂಬಂಧಪಟ್ಟಂತ ಕಂದಾಯ ಇಲಾಖಾ ಅಧಿಕಾರಿಗಳಿಂದ ಒಂದು ಬೆಳೆ ದೃಢೀಕರಣ ಪತ್ರವನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ. ಒಂದು ಕರೆ ಇದೆ. ಹಲೋ, ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ನಮ್ಮ ಹೆಸರು ವೀರಣ್ಣ ಅಂತ ಹೇಳಿ. ವೀರಣ್ಣ ಅವ್ರು ಎಲ್ಲಿಂದ? ಎಲ್ಲಿಂದ ವೀರಣ್ಣ ಅವರು? ನಾವು ಕಲ್ಕೆರೆ ತಾಲೂಕು ರೇಣುಕಾಪುರ ಸರ್. ಕೇಳಿ, ಪ್ರಶ್ನೆ ಕೇಳಿ ಸರ್. ನಮ್ಮ ಅಂದ್ರೆ ಈಗ ಲಾಸ್ಟ್ ಜೂನ್ ತಿಂಗಳಲ್ಲಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬಗ್ಗೆ ಒಂದು ಸಾಕಷ್ಟು ಮಾಹಿತಿ ಕೂಡ ತಿಳಿಸ್ಬೇಕು ಅಂದ್ರೆ ಜೂನ್ ತಿಂಗಳು ಒಂದು 29ನೇ ತಾರೀಕು ಕೂಡ ಈ ಒಂದು ಕಾರ್ಯಕ್ರಮ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಬೇಕು. ಅದಕ್ಕಾಗಿ ನಮ್ಮ ಕೃತಜ್ಞತೆಗಳನ್ನ ಹೇಳ್ತೇನೆ ಸರ್. ಯಾಕಂದ್ರೆ ರೈತರಿಗೆ ಗೊತ್ತಿರಲ್ಲ ಸರ್ ಯಾವ ಟೈಮಲ್ಲಿ ಬಿಟ್ಟಿರ್ತಾರೆ ಏನಂತ. ಆದ್ರೆ 6-7 ತಿಂಗಳು ಅಂದ್ರೆ 7 ತಿಂಗಳು ಕಂಪಲ್ಸರಿ ಬಿಡ್ತಾರೆ ಅಂತಕ್ಕಂತ ಮಾಹಿತಿ ಗೊತ್ತು. ಆದ್ರೆ ಈ ಒಂದು ಮಾಧ್ಯಮದ ಮೂಲಕವಾಗಿ ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಒಂದು ಮಾಧ್ಯಮ ಜಿಲ್ಲಾವಾರು ಒಂದು ಬೆಳೆ ಇದಾಗಿದ್ರಿಂದ ಈ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಗಳನ್ನ ಒಂದು ನಿಯೋಜನೆ ಒಂದು ಮಾಡ್ತಿರೋದ್ರಿಂದ ಒಂದು ಸಾಕಷ್ಟು ರೈತರಿಗೆ ಒಂದು ಗೊತ್ತಿದ್ದರಿಗೆ ಒಂದು ಸಹಾಯ ಆಗುತ್ತೆ ಅಂತ ಒಂದು ತಿಳಿಸ್ಕೊಡ್ತೀನಿ. ಅದೇ ರೀತಿಯಲ್ಲಿ ಸರ್ ನಾವು ಕೂಡ ಒಂದು ನಿಮ್ಮ ಕಂತನ್ನು ತುಂಬಿದ್ದೇವೆ. ಒಂದು ಇವತ್ತಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಈಗ ಒಂದು ಅತಿವೃಷ್ಟಿ ಒಂದು ಅನಾವೃಷ್ಟಿಯಲ್ಲಿ ಆದಾಗ ಇದು ಗ್ರಾಮ ಪಂಚಾಯತಿ ವಾರು ಇದು ಮಾಡ್ತಾರ ಅಥವಾ ಓದಿನ ಇದರಲ್ಲಿ ಇದು ಮಾಡ್ತಾರ ಅಥವಾ ತಾಲೂಕು ಅಂದ್ರೆ ಈ ತಾಲೂಕು ವೇಗದಲ್ಲಿ ಇದು ಮಾಡ್ತಾರ ಅಂತಕ್ಕಂತ ಒಂದು ಮಾಹಿತಿ ಬೇಕಾಗಿತ್ತು ನಿಮಗೆ. ಹಾ ವೀರಣ್ಣ, ಈಗ ಎರಡು ರೀತಿಯ ಅಧಿಸೂಚನೆ ಆಗಿರುತ್ತೆ ಬೆಳೆಗಳಿಗೆ. ಈಗ ನೀವು ಚಳ್ಳಕೆರೆ ತಾಲೂಕಿನಿಂದ ಮಾತಾಡ್ತಿರೋದ್ರಿಂದ ನಾನು ನಿಮಗೆ ಚಳ್ಳಕೆರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಅಷ್ಟೇ ಮಾತಾಡ್ತೀನಿ. ಓಕೆ, ಈಗ ಚಳ್ಳಕೆರೆ ತಾಲೂಕಿನಲ್ಲಿ ನೆಲಗಡಲೆ ಶೇಂಗಾ ಏನಿದೆಯಲ್ಲ ಇದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಧಿಸೂಚನೆ ಆಗಿರತಕ್ಕಂತ ಬೆಳೆ. ಆದ ಕಾರಣ ಈ ನೆಲಗಡಲೆ ಬೆಳೆಗೆ ಯಾವುದೇ ಡೇಟಾವನ್ನ ಅಂದ್ರೆ ಇಳುವರಿ ಮತ್ತು ಇದನ್ನ ಪರಿಗಣನೆ ಮಾಡುವಾಗ ಅವರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಮಾಡ್ತಾರೆ. ಈ ನೆಲಗಡಲೆ ಬಿಟ್ಟು ನೀವು ಬೇರೆ ಬೆಳೆಗೆ ಹಾಕಿದ್ರಿ ಅಂತ ಹೇಳ್ಕೊಡ್ರಿ, ಅಥವಾ ವಿಮೆಯನ್ನ ಕಟ್ಟಿದ್ರಿ, ಬೆಳೆಯನ್ನ ಹಾಕಿದ್ದೀರಿ ಮತ್ತು ವಿಮೆಯನ್ನ ಕೂಡ ಕಟ್ಟಿದ್ದೀರಿ, ಉದಾಹರಣೆಗೆ ಮುಸ್ಕಿನ ಜೋಳ ಕಟ್ಟಿದ್ದೀರಿ ಅಥವಾ ತೊಗರಿ ಕಟ್ಟಿದ್ದೀರಿ ಅಥವಾ ಸೂರ್ಯಕಾಂತಿಗೆ ಕಟ್ಟಿದ್ದೀರಿ, ಈ ರೀತಿ ಬೆಳೆಗಳನ್ನ ನೀವು ಕಟ್ಟಿದಾಗ ಆ ಬೆಳೆಗಳಿಗೆ ಹೋಬಳಿ ಮಟ್ಟದಲ್ಲಿ ಅವರು ಸರಾಸರಿ ಇಳುವರಿ ಮತ್ತು ವಾಸ್ತವಿಕ ಇಳುವರಿಯನ್ನ ಪರಿಗಣನೆಗೆ ತೆಗೆದುಕೊಂಡು ನಿಮಗೆ ವಿಮಾ ಪರಿಹಾರವನ್ನು ಕೊಡ್ತಾರೆ. ಓಕೆ ವೀರಣ್ಣ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಜ್ಞಾಪಿಸಿದ್ರಿ ಮತ್ತು ಹಳೆಯದನ್ನ ಕೂಡ ನೀವು ಲಾಸ್ಟ್ಗೆ ಹೇಳಿದ್ದೀರಿ. ಹೇಳಿ ಹೇಳಿ. ಹಲೋ ಸರ್, ನಮಸ್ಕಾರ. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಸರ್ ವಿಶ್ವನಾಥ್ ಅಂತ ಹೇಳಿ. ವಿಶ್ವನಾಥ್ ಎಲ್ಲಿಂದ? ಸಂತೆಬೆನ್ನೂರು, ಚೆನ್ನಗಿರಿ ತಾಲೂಕು. ಹೇಳಿ. ಫಸಲ್ ಬಿಮಾ ಯೋಜನೆ ಕಟ್ಟಿದೀವಿ ನಾವು. ಬೆಳೆ ನಮ್ ಅದೇ ಹೋಗ್ಬಿಡಿ ಸರ್, ಮೆಕ್ಕೆಜೋಳ ನೀರು ಬಹಳ ಮಳೆ ಜಾಸ್ತಿ ಆಗಿ ಮೆಕ್ಕೆಜೋಳ ಎಲ್ಲ ಪೂರ್ತಿ ಹೋಗ್ಬಿಡಿ ಸರ್ ಅಲ್ಲೇ. ಇಲ್ಲ, ಈಗ ವಿಶ್ವನಾಥ್, ಈಗ ನೀವು ದಾವಣಗೆರೆ ಜಿಲ್ಲೆಗೆ ಬರ್ತೀರಿ, ಆದ್ರೂ ಕೂಡ ಒಂದು ಏನು ಮಾರ್ಗಸೂಚಿಯಲ್ಲಿದೆ ಅದನ್ನ ತಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಈಗ ಇದನ್ನ ಲೋಕಲೈಸ್ಡ್ ಕ್ಯಾಲಾಮಿಟಿ ಅಂತೇಳಿ ಹೇಳ್ತಾರೆ. ಈಗ ನೀವು ಯಾವ ಪಂಚಾಯತಿಗೆ ಬರ್ತೀರಿ ಹೇಳ್ರಿ? ಚನ್ನಗಿರಿ ತಾಲೂಕಲ್ಲಿ ತಣಿಗೆರೆ ಪಂಚಾಯತಿ. ಈಗ ತಣಿಗೆರೆ ಪಂಚಾಯತಿನಲ್ಲಿ ಈಗ ಸುಮಾರು ಅಲ್ಲಿ 25%ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಈಗ ಹಾನಿ ಆಗಿತ್ತು ಅಂತೇಳಿ ಹೇಳಿದ್ರೆ, ಅಂದ್ರೆ ಹೆಚ್ಚಿನ ಮಳೆಯಿಂದ ಹಾನಿ ಆಗಿತ್ತು ಅಂತೇಳಿ ಹೇಳಿದ್ರೆ, ಅಲ್ಲಿ ನಿಮ್ಮ ದಾವಣಗೆರೆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯೊಳಗೆ ಲೋಕಲೈಸ್ಡ್ ಕ್ಯಾಲಾಮಿಟಿ ಅಂತೇಳಿ ಅನೌನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆಗ ನಿಮಗೆ ಪರಿಹಾರ ಬರ್ತದೆ. ಹಂಗಾಗಿ ನೀವೇನ್ ಮಾಡಬೇಕು, ಈಗ ನಷ್ಟ ಆಗಿದೆಯಲ್ಲ 72 ಗಂಟೆಯೊಳಗೆ, ಅಂದ್ರೆ ಈ ರೀತಿ ನಷ್ಟ ಆದಂತ 3 ದಿವಸದೊಳಗಡೆ ವಿಮಾ ಕಂಪನಿಗೆ ನೇರವಾಗಿ ಒಂದು ಪತ್ರ ಹಾಕಿ. ನಿಮಗೆ ಬರೆಯೋದಕ್ಕೆ ಸ್ವಲ್ಪ ತೊಂದರೆ ಆಯ್ತು ಅಥವಾ ಎಲ್ಲಿ ಕೊಡಬೇಕು ಅಂತೇಳಿ ನಿಮ್ಗೆ ಅನ್ಸಿದ್ರೆ, ನೇರವಾಗಿ ನಿಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನ ಭೇಟಿ ಮಾಡಿ ಅಲ್ಲಿ ನೇರವಾಗಿ ಇನ್ಸೂರೆನ್ಸ್ ಕಂಪನಿಯವರಿಗೆ ಈ ರೀತಿ ಹೆಚ್ಚಿನ ಮಳೆಯಿಂದ ನಮಗೆ ಹಾನಿಯಾಗಿದೆ ಅಂತಕ್ಕಂತ ಒಂದು ಪತ್ರವನ್ನು ಕೊಟ್ಟು ಬಂದ್ರೆ ಸಾಕು. ಆಯ್ತು ಟೋಲ್ ನಂಬರ್ ಅಲ್ಲಿ ಸಿಕ್ ಅಲ್ಲಿ ಟೋಲ್ ನಂಬರ್ ಅಲ್ಲೂ ಕೂಡ ನೇರವಾಗಿ ನೀವು ಕಂಪ್ಲೇಂಟ್ ಅನ್ನ ರೈಸ್ ಮಾಡಬಹುದು. ಆ ನಂಬರ್ ಸಿಕ್ಲಿಲ್ಲ ಅಂತಂದ್ರೆ ಆಯ್ತು ಆಯ್ತು ಆಯ್ತು ವಿಶ್ವನಾಥ್ ಯು ಫರ್ಗಟ್ ಅದ್ ಬಿಟ್ಬಿಡಿ. ನೇರವಾಗಿ ಹೋಗಿ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೋ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೋ ಹೋಗಿ ನಿಮ್ಮ ಕಂಪ್ನಿಯವ್ರನ್ನ ಕರೆಸಿ ಅಲ್ಲೊಂದು ಪತ್ರವನ್ನು ಕೊಟ್ಟು ಬಂದ್ಬಿಡಿ. ಒಳ್ಳೇದು ವಿಶ್ವನಾಥ್, ಕರೆ ಮಾಡಿದಕ್ಕೆ ಧನ್ಯವಾದ. ಹಲೋ ಹಲೋ ಸರ್, ನಮಸ್ತೆ. ಸರ್ ಶಿವಣ್ಣ ಅಂತ ಸರ್. ಶಿವಣ್ಣ ಎಲ್ಲಿಂದ? ಬೆಂಬೇರಿಯಿಂದ ಸರ್. ಸಿರಿಗೆರೆ ಪಕ್ಕ ಸರ್, ಮಠದ ಸಿರಿಗೆರೆ ಪಕ್ಕ. ಸ್ವಲ್ಪ ರೇಡಿಯೋ ಆದ ದೂರ ಇಟ್ಟು ಮಾತಾಡಿ. ಓಕೆ ಸರ್. ನಾವು ಬೆಳೆ ವಿಮೆ ಅಂತ ಕೇಳಿದೀವಿ ಸರ್. ಬೆಳೆ ಬಹಳ ಲಾಸ್ ಆಗಿ ಹೋಗ್ಬಿಟ್ಟಿದೆ ಸರ್, ಮತ್ತೆ ಏನ್ ಮಾಡೋದು? ಏನ್ ಮೆಕ್ಕೆಜೋಳ ಸರ್, ಬಿತ್ತು ಈ ಬಿತ್ತಿದೆ ಒಂದು ವಾರದಿಂದಲೇ ಮಳೆ ಹಿಡ್ಕೊಂಡು ಎದ್ದೇ ಇಲ್ಲ ಸರ್. ಈಗ ಈಗ ಈಗ ಸದ್ಯಕ್ಕೆ ನಿಮ್ದು ಅತಿ ಹೆಚ್ಚಿನ ಮಳೆಯಿಂದ ಹಾನಿಯಾಗಿತ್ತು ಅಂತ ಹೇಳಿದ್ರೆ ನಾಳೆನೆ ನಿಮ್ಮ ಹೆಸರೇನು ಹೇಳಿದ್ರೆ? ಶಿವಣ್ಣ. ನಾಳೆನೆ ನೀವು ನಿಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಬಂದು, ಅಂದ್ರೆ ಚಿತ್ರದುರ್ಗ ತಾಲೂಕ್ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಬಂದ್ರೆ ಅಲ್ಲಿ ವಿಮಾ ಕಂಪನಿಯವರು ಒಬ್ರು ಇರ್ತಾರೆ, ಅವ್ರಿಗೊಂದು ಪತ್ರ ಕೊಟ್ಟೋಗಿ ಅವ್ರ ಕಡೆಯಿಂದ ಒಂದು ಅಕ್ನಾಲೆಜ್ಮೆಂಟ್ ಹಾಕ್ಸ್ಕೊಂಡೋಗಿ, ನಾನು ಹಿಂಗ್ ಪತ್ರ ಕೊಟ್ಟಿದ್ದೀನಿ ಅನ್ನೋದನ್ನ ಬರ್ಸ್ಕೊಂಡೋಗಿ, ಮುಂದಿನ ನಾವು ವ್ಯವಸ್ಥೆ ಮಾಡ್ತೀವಿ. ಕಟ್ಟಿರೋದು ಬೇರೆ, ಈಗ ವಿಮಾ ಕಂತನ್ನ ಕಟ್ಟಿರೋದು ಬೇರೆ. ನೀವು ವಿಮಾ ಕಂತನ್ನ ಬ್ಯಾಂಕ್ ಅಲ್ಲೋ ಅಥವಾ ಸಿಎಸ್ಸಿ ಸೆಂಟರ್ ಅಲ್ಲೋ ಕಟ್ಟಿರ್ತೀರಿ, ನಾನು ಅದನ್ನ ಒಪ್ತೀನಿ. ಕಟ್ಟಿದ ನಂತರವೂ ಸಹಿತ ಈ ರೀತಿ ಹಾನಿ ಆದಲ್ಲಿ, ಅಂದ್ರೆ ಇನ್ನು ಬೆಳೆ ಬರಕಿನ ಮುಂಚೆನೆ ಹಾನಿ ಆದಲ್ಲಿ ಈ ರೀತಿ ಒಂದು ಅರ್ಜಿಯನ್ನ ಕೊಡೋದಕ್ಕೆ ನಿಮ್ಗೆ ಅವಕಾಶ ಇದೆ. ಅರ್ಜಿ ಕೊಟ್ಟೋಗಿ ಇಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಅಥವಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ವಿಮಾ ಕಂಪನಿ ಪ್ರತಿನಿಧಿ ಇರ್ತಾರೆ ಒಬ್ರು, ಅವ್ರ ಕಡೆ ಕೊಟ್ಟೋಗಿ ವಿಮಾ ಕಂಪನಿ. ಇನ್ನೊಂದ್ ಮಾತಿದೆ ಸರ್, ನಾವು ಹಿಂದೆ ಬೆಳೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವಿ ಸರ್, ಭರಮಸಾಗರ ಕೃಷಿ ಇಲಾಖೆಯಲ್ಲಿ ನಮ್ಮ ಜಮೀನಿಗೆ ಬಂದು ಎಲ್ಲ ಬೆಳೆ ಇಳುವರಿ ಕಂಡಿಡ್ಕೊಂಡು ಹೋಗಿದ್ದಾರೆ ಸರ್. ನಮ್ಗೆ ಅದು ಬರೀ ಏನು ಸೀಟ್ ಇಲ್ಲ ಸರ್, ನಮ್ದು 36 ಕ್ವಿಂಟಲ್ ಇಳುವರಿ ಬಂದಿತ್ತು. ನಮ್ಮ ಇದರಲ್ಲಿ ಜನ ಬಂದಿದೆ ಅಂತ ನಿಮ್ದು ತಿಳಿಸಿ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡ್ಕೊಂಡು ಹೋಗಿದ್ರು ಸರ್. ಓಕೆ, ಅದು ಇವತ್ತು ನಮ್ಗೆ ಏನು ತಿಳಿಸಿಲ್ಲ ಸರ್. ಅಲ್ಲಿ ಕೇಳಕ್ ಹೋದ್ರೆ ನಮ್ಗೆ ಬೆಂಗಳೂರಿಂದ ಕಳಿಸಿರಲ್ಲ ಅಂತ ಸರ್ಕಾರದ ಏನು. ನಾನು ನೋಟ್ ಮಾಡ್ಕೊಂಡಿದ್ದೀನಿ, ಶಿವಣ್ಣ ಆರ್ಕೆ ಅಲ್ವಾ? ಶಿವಣ್ಣ ಆರ್ಕೆ ನಿಮ್ದು ನೋಟ್ ಮಾಡ್ಕೊಂಡಿದ್ದೀನಿ, ಅದ್ ಏನಾಗಿದೆ ಗಮನ ಹರಿಸಿ ನೋಡ್ತೀನಿ. ಗೊತ್ತಾಯ್ತು ಗೊತ್ತಾಯ್ತು, ನೀವ್ ಏನ್ ಹೇಳ್ತಾ ಇದ್ದೀರಿ ಅನ್ನೋದು ನನಗೆ ಅರ್ಥ ಆಯ್ತು. ಖಂಡಿತ ಇದನ್ನ ಒಂದ್ಸಲಿ ನಾನು ಹೋಗಿ ಪರಿಶೀಲನೆ ಮಾಡಿ ನೋಡ್ತೇನೆ. ಆಯ್ತು ಶಿವಣ್ಣ, ಧನ್ಯವಾದ. ಒಳ್ಳೇದ ಶಿವಣ್ಣ, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಒಂದು ಕರೆ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ. ಹಲೋ ನಮಸ್ಕಾರ. ನಮಸ್ಕಾರ ಸರ್. ಹೇಳ್ರಮ್ಮ, ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮ್ದು ವಿಜಯನಗರ ಜಿಲ್ಲೆ ಸರ್, ಕೂಡ್ಲಿಗಿ ತಾಲೂಕು. ತಮ್ಮ ಹೆಸರಮ್ಮ? ಹೆಸರು ಸರ್ವಮಂಗಳ. ಸರ್ವಮಂಗಳ, ಪ್ರಶ್ನೆ ಕೇಳ್ರಮ್ಮ. ಸರ್, ನಾವು ಬೆಳೆ ಇನ್ಸೂರೆನ್ಸ್ ಕಟ್ಟಿದ್ದು ಜೋಳಕ್ಕೆ. ಬೆಳೆ ಇನ್ಸೂರೆನ್ಸ್ ಬಿತ್ತಿರೋದು ಹೊಲದಲ್ಲಿ ಕೂಡ ಜೋಳ ಬಿತ್ತಿದ್ದೀವಿ, ಆದ್ರೆ ಬ್ಯಾಂಕ್ ಅಲ್ಲಿ ನಮ್ಗೆ ಬೆಳೆದು ಇನ್ಶೂರೆನ್ಸ್ ಇಲ್ಲ, ಬರೀ ಮುಸ್ಕಿನ್ ಜೋಳದ ಇದೆ ಅಂತ ಕಟ್ಟಿದ್ದಾರೆ ಸರ್. ಅಂದ್ರೆ ಅದ್ರದ್ದು ಇನ್ಶೂರೆನ್ಸ್ ಕಂಪ್ನಿಗೆ ಆಲ್ರೆಡಿ ಕಳಿಸಿದಾರಂತೆ. ಈಗ ಅಂದ್ರೆ ಸರ್ ಗೊತ್ತಾಯ್ತು ಸರ್. ಈ ವರ್ಷ ಕಟ್ಟಿರೋದು, ಈ ವರ್ಷ ಕಟ್ಟಿರೋದು ಅಥವಾ ಹೋದ ವರ್ಷ ಕಟ್ಟಿರೋದು ಹೇಳ್ತಾ ಇದ್ದೀರಿ? ಈ ವರ್ಷ ಕಟ್ಟಿರೋದು ಸರ್. ಈ ವರ್ಷ ಕಟ್ಟಿದ್ದೀರಿ, ಯಾವ ಬೆಳೆ ಕಟ್ಟಿದ್ರಿ? ಜೋಳ ಅಂತ ಕಟ್ಟಿದಿರಲ್ವಾ? ಹೌದು ಸರ್. ನೀವು ಹೋಗಿ ಅದೇ ಹೇಳಿದ್ದು ಆಕ್ಚುಲಿ. ಈಗ ನಿಮ್ಮ ವಿಎ ಕಡೆಯಿಂದ ಒಂದು ಪತ್ರ ತೆಗೆದುಕೊಂಡೋಗಿ, ಬೆಳೆ ದೃಢೀಕರಣ ಪತ್ರ ತೆಗೆದುಕೊಂಡೋಗಿ ಕಟ್ಟಿ ನೀವು ಬದಲಾಯಿಸೋದಕ್ಕೆ ಅವಕಾಶ ಇದೆ, ಖಂಡಿತ ಬದಲಾಯಿಸಿ. ಇನ್ನು 31ನೇ ತಾರೀಕು ತನಕ ಸಮಯ ಇದೆ. ಇನ್ನು 31ನೇ ತಾರೀಕು ತನಕ ನಿಮಗೆ ಇನ್ನೂ ಸಮಯ ಇದೆ. ಬೆಳೆಯನ್ನ ಬದಲಾಯಿಸಬಹುದು. ನೇರವಾಗಿ ಬ್ಯಾಂಕಿಗೆ ಹೋಗಿ ಬೆಳೆಯನ್ನ ಬದಲಾಯಿಸಿ ಬನ್ನಿ. ಹಲೋ ಸರ್ವಮಂಗಳ ಅವರೇ, ಅದು ನಿಮ್ಮ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ ಅವ್ರ ಕಡೆಯಿಂದ ಒಂದು ಬೆಳೆ ದೃಢೀಕರಣ ಪತ್ರ ತಕೊಂಡು ನೀವು ಅಂದ್ರೆ ಇಂಥ ಬೆಳೆ ಬೆಳೆದಾರೆ ಇವರು ಇವ್ರ ಹೊಲದಲ್ಲಿ ಅಂತೇಳಿ ಅದನ್ನೇ ನೀವು ಬ್ಯಾಂಕಿಗೆ ಕೊಡಿ. ನೀವು ಎಲ್ಲಿ ನೀವು ಇನ್ಸೂರೆನ್ಸ್ ಕಟ್ಟಿದ್ರಲ್ಲ ಅಲ್ಲಿ. ಓಕೆ ಮಾ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್ ಈಗ ನಾವು ಆಗ್ಲೇ ಇದು ಸೇಮ್ ಇದೇ ಪ್ರಶ್ನೆ, ವಿಮೆ ಬದಲಾಯಿಸಲು ಅವಕಾಶ ಇದೆ ಅಂತ ಎಷ್ಟು ದಿನದವರೆಗೆ ಇರುತ್ತೆ ಸರ್? ಅದೇ ಈಗ ಏನು ಅಂತ ಹೇಳಿದ್ರೆ 31st ತನಕ ಅಲ್ಲಿ ತನಕ ಹೋಗಿ ಬದಲಾಯಿಸಬಹುದು, ನಂತರ ಬದಲಾಯಿಸೋದಕ್ಕೆ ಅವಕಾಶ ಇರೋದಿಲ್ಲ. ಏನು ಕಂತಿನ ಕಟ್ಟೋದಕ್ಕೆ ಕೊನೆಯ ದಿನಾಂಕವನ್ನ ನಿಗದಿಪಡಿಸಿರ್ತಾರೆ, ಆ ನಿಗದಿಪಡಿಸಿರೋ ದಿನದೊಳಗೆ ಅವ್ರು ಹೋಗಿ ಬದಲಾಯಿಸಿಕೊಂಡು ಬರಬಹುದು. ಈಗ ನಮ್ಮ ರೈತರಿಗೆ 31st ಅವರಿಗೆ ಸಮಯ ಇದೆ, ಇನ್ನೂ ಕಟ್ಟದೇ ಇರೋಂತಾರ, ಈಗ ಯಾವ ಬೆಳೆನೂ ತೀರ್ಮಾನ ಆಗಿರಲ್ಲ ಅಥವಾ ಇಂಥ ಬೆಳೆ ಅಂತ ತೀರ್ಮಾನ ಆಗಿದ್ರು ಕಟ್ಟಿರಲ್ಲ, ಇನ್ನು ನಾವು ಬಿತ್ತಿಲ್ಲಲ್ಲ ಆಮೇಲೆ ಕಟ್ಟಿದ್ರೆ ಅಂತ ಇರ್ತಾರೆ, ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಅಲ್ಲ ಈಗ ಬಿತ್ತನೆ ಯಾವ ಟೈಮಲ್ಲಿ ಬೇಕಾದರೂ ಆಗ್ಬೋದು, ಹಾಗಾಗಿ ಎಲ್ಲ ರೈತರು ಸಹಿತ ಕಟ್ಟೋದು ನನ್ನ ದೃಷ್ಟಿನಲ್ಲಿ ಒಳ್ಳೆಯದು ಮತ್ತು ಅವ್ರಿಗೂ ಕೂಡ ಅನುಕೂಲಕರ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಪೇಕ್ಷಿತ ಬೆಳೆಯನ್ನು ಗಮನದಲ್ಲಿಟ್ಕೊಂಡು ಅಪೇಕ್ಷಿತ ಬೆಳೆಗೆ ಕಟ್ಟೋದಕ್ಕೆ ಅವಕಾಶ ಇದೆ, ಕಟ್ಟೋದು ಒಳ್ಳೆಯದು. ಒಂದು ವೇಳೆ ಆಗಲೇ ಇಲ್ಲ, ಈಗ ಉದಾಹರಣೆಗೆ ನಮ್ಮ ಜಿಲ್ಲೆಯಲ್ಲಿ ಅಂತ ಪರಿಸ್ಥಿತಿ 2 ತಾಲೂಕುಗಳಲ್ಲಿ ಒದಗಿ ಬಂದಿದೆ, ಒಂದು ಚಳ್ಳಕೆರೆ ತಾಲೂಕು ಮತ್ತೊಂದು ಮೊಳಕಾಲ್ಮೂರು ತಾಲೂಕು, ಅಲ್ಲಿ ಅತಿ ಕಡಿಮೆ ಬಿತ್ತನೆ ಆಗಿದೆ. ಅಂತಹ ಸಂದರ್ಭದಲ್ಲೂ ಸಹಿತ ಯಾವುದೇ ಒಂದು ಯೂನಿಟ್ನೊಳಗೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿನೊಳಗೆ 75%ಕ್ಕಿಂತ ಹೆಚ್ಚು ಬಿತ್ತನೆ ಆಗಲಿಲ್ಲ ಅಂದ್ರೆ ಅಂತಹ ಪ್ರದೇಶವನ್ನ ಪ್ರಿವೆಂಟೆಡ್ ಸೋಯಿಂಗ್ ಪ್ರದೇಶ ಅಂತೇಳಿ ನಾವು ಅದನ್ನ ಪರಿಗಣಿಸೋದಕ್ಕೆ ಅವಕಾಶ ಇದೆ. ಆ ದಿಕ್ಕಿನೊಳಗೆ ಆ ಪ್ರಿವೆಂಟಿವ್ ಸೋಯಿಂಗ್ ಅಂತೇಳಿ ನಾವು ಅನೌನ್ಸ್ ಮಾಡಿದ್ರೆ ಅವರು ಏನು ವಿಮೆಯನ್ನ ಕಟ್ಟಿರ್ತಾರೆ ಅದರ ವಿಮಾ ಮೊತ್ತದ 25% ಹಣವನ್ನ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡತಕ್ಕಂಥ ವ್ಯವಸ್ಥೆ ಇದೆ. ಹಂಗಾಗಿ ಈ ಪ್ರಿವೆಂಟಿವ್ ಸೋಯಿಂಗ್ ಅನ್ನ ಗಮನದಲ್ಲಿಟ್ಕೊಂಡು ನಮ್ಮ ಚಳ್ಳಕೆರೆ ರೈತರಾಗಿರ್ಬೋದು ಅಥವಾ ಮೊಳಕಾಲ್ಮೂರು ರೈತರಾಗಿರ್ಬೋದು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿಮೆಯನ್ನು ಕಟ್ಟಿ ಅಂತೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕಂದ್ರೆ ಅಲ್ಲಿ ಈಗ ನಮ್ಗೆ ಚಿತ್ರದುರ್ಗ ಜಿಲ್ಲೆ ತಗೊಂಡ್ರೆ ಹೊಸದುರ್ಗ ಹೊಳಲ್ಕೆರೆ ಒಳ್ಳೆ ಮಳೆಯಾಗಿದೆ, ಆದ್ರೆ ಚಳ್ಳಕೆರೆ ಮೊಳಕಾಲ್ಮೂರು ಎರಡು ತಾಲೂಕಿನಲ್ಲಿ ನಮಗೆ ಮಳೆ ಓವರ್ಆಲ್ ಲೆಕ್ಕ ಹಾಕೊಂಡ್ರೆ ಮಳೆ ಆಗಿದೆ, ಬಟ್ ಏನಾಗಿದೆ ಮಳೆಯ ದಿನಗಳು ಅಂತೇಳಿ ಏನ್ ಹೇಳ್ತೀವಿ ಆ ಮಳೆಯ ದಿನಗಳು ಕಡಿಮೆ ಆಗಿದೆ, ಟೈಮಿಂಗ್ಸ್ ಬಹಳ ಕಡಿಮೆ ಆಗಿದೆ. 6th ನಮಗೆ ಎಲ್ಲೂ 5 mm ಮಳೆಗಿಂತ ಹೆಚ್ಚಿನ ಮಳೆ 2 ತಾಲೂಕುಗಳಲ್ಲಿ ಆಗಿಲ್ಲ. ಈಗ ತಾವು ಹೇಳಿದ್ರೆ ಸರ್ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ವಿಮೆ ಕಟ್ಟಿ ಅಲ್ಲಿ ನಿಮ್ಮ ಬೆಳೆದ ಇದು ಮಾಡಬಹುದು, ಕೆಲವರು ಅಂದ್ರೆ ಸಾಲ ತಗೊಂಡವರಿಗೆ ಬ್ಯಾಂಕ್ನವರು ಅವರೇ ತಾವೇ ವಿಮೆ ಇನ್ಶೂರೆನ್ಸ್ ಮಾಡಿಸ್ತಾರೆ. ಈ ಸಾಲ ತಗೊಂಡೇ ಇರೋರು ಬ್ಯಾಂಕುಗಳಲ್ಲದೆ ಬೇರೆ ಇನ್ನು ಎಲ್ಲಿ ಅವರಿಗೆ ಇನ್ಶೂರೆನ್ಸ್ ಮಾಡಿ? ಈಗ ಕಾಮನ್ ಸರ್ವಿಸ್ ಸೆಂಟರ್ಸ್ ಇದೆ, ಕಾಮನ್ ಸರ್ವಿಸ್ ಸೆಂಟರ್ಸ್ ನಲ್ಲಿ ನೇರವಾಗಿ ಹೋಗಿ ಜಮಾ ಮಾಡತಕ್ಕಂಥದ್ದು ಮಾಡಬಹುದು, ಮತ್ತು ಎಲ್ಲಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ವಿಮಾ ಕಂಪನಿಯ ಪ್ರತಿನಿಧಿಯೊಬ್ಬರು ಇರ್ತಾರೆ, ನೇರವಾಗಿ ವಿಮಾ ಕಂಪನಿಯ ಪ್ರತಿನಿಧಿ ಹತ್ರ ಬಂದು ಕಟ್ಟೋದಕ್ಕೆ ಅವಕಾಶ ಇದೆ. ಈ ಎರಡು ರೀತಿಯಲ್ಲಿ ಅವರು ಹಣವನ್ನ ಕಟ್ಟಬಹುದು. ಇವೆರಡು ಪ್ರಮುಖವಾದಂತಹ ವಿಧಾನಗಳು, ಮತ್ತೆ ಬೇರೆ ಈ ನಮ್ಮ ಪ್ಯಾಕ್ಸ್ ನಲ್ಲೂ ಕೂಡ ಹೋಗಿ ಕಟ್ಟೋದಕ್ಕೆ ಅವಕಾಶ ಇದೆ, ಅವರು ಇಂಟರ್ನ್ ಬಂದು DCC ಬ್ಯಾಂಕಿಗೆ ಕಟ್ತಾರೆ, ಪ್ಯಾಕ್ಸ್ ನಲ್ಲೂ ಕೂಡ ಹೋಗಿ ಕಟ್ಟೋದಕ್ಕೆ ಅವಕಾಶ ಇದೆ, ಸೊಸೈಟಿ ಅಂತೇಳಿ ಏನ್ ಹೇಳ್ತಾರೆ ಅಲ್ಲಿ ಕಟ್ಟಬಹುದು. ಅವರು ಒಟ್ಟಾರೆ ಹಣವನ್ನು ಕಲೆಕ್ಟ್ ಮಾಡ್ಕೊಂಡ್ಬಂದು DCC ಬ್ಯಾಂಕಿಗೆ ತಗೊಂಡ್ಬಂದು ಅವರು ರಸೀದಿ ಹಾಕಿಸ್ಕೊಂಡು ಹೋಗ್ತಾರೆ. ಈ ರೀತಿ ವ್ಯವಸ್ಥೆ ಕೂಡ ಇದೆ. ಬಟ್ ಏನು ಅಂದ್ರೆ ಈಗ ಬ್ಯಾಂಕ್ ನಲ್ಲಿ ಕೆಲವರಿಗೆ ಏನೋ ಈ ಲೋನ್ ತೆಗೆದುಕೊಂಡಂತವ್ರಿಗೆ ಅದು ಕಂಪಲ್ಸರಿ ಅಂತೇಳಿ ಇದೆ, ಬಟ್ ಕಳೆದ ವರ್ಷದಿಂದ ಅದನ್ನ ತೆಗೆದುಹಾಕಿದ್ದಾರೆ. ಅವರು ಜಮಾ ಅವ್ರು ಏನ್ ಮಾಡಿರ್ತಾರೆ ಆ ಬೆಳೆಗೆ ಕಟಾವಣೆ ಮಾಡ್ಕೊಂಡಿರ್ತಾರೆ. ಈಗ ಉದಾಹರಣೆಗೆ ರೈತರಿಗೆ ಕಟ್ಟೋದಕ್ಕೆ ಇಷ್ಟ ಇರೋದಿಲ್ಲ, ಇಲ್ಲಪ್ಪ ನಾನೇನು ಸಾಲ ತೆಗೆದುಕೊಂಡಿದ್ದೀನಿ ಬಟ್ ನಾನು ವಿಮೆ ಕಟ್ಟೋದಿಲ್ಲ ಅಂತ, ಅವಾಗ ಆಪ್ಟ್ ಔಟ್ ಮಾಡೋದಕ್ಕೆ ಅವಕಾಶ ಇದೆ. ಅಂದ್ರೆ ಈ ಏನು ಕೊನೆಯಿಂದ ಬರುತ್ತೆ ಇನ್ಸೂರೆನ್ಸ್ ಅದನ್ನ 7 ದಿವಸದ ಮೊದಲೇ ಹೋಗಿ ಬ್ಯಾಂಕ್ನವರಿಗೆ ಒಂದು ಪತ್ರವನ್ನು ಕೊಟ್ಟು ಇಲ್ಲ ನಾನು ವಿಮೆಯನ್ನ ಕಟ್ಟೋದಕ್ಕೆ ನಾನು ತಯಾರಿಲ್ಲ ಅಂತೇಳಿ ಅದನ್ನ ಆಪ್ಟ್ ಔಟ್ ಮಾಡಿಕೊಂಡು ವಿಮೆಯನ್ನ ಕಟ್ಟದ ರೀತಿಯಲ್ಲೂ ಇರಬಹುದು, ಅದು ಒಂದು ಅವಕಾಶ ಇದೆ. ಇದು ರೈತರಿಗೆ ಜಸ್ಟ್ ಮಾಹಿತಿಗಾಗಿ ಹೇಳ್ತಾ ಇದ್ದೆ. ಈಗ ಇನ್ಸೂರೆನ್ಸ್ ಕಟ್ಟಿದಂತ ರೈತರಿಗೆ ಏನು ರಸೀದಿ ಕೊಡ್ತಾರೆ ಅದನ್ನ ಅವ್ರೇನಾರ? ಹೌದು ಹೌದು, ಪ್ರತಿಯೊಬ್ಬರು ರಸೀದಿ ಅದಕ್ಕೊಂದು ಸಪರೇಟ್ ರಸೀದಿನೇ ಬರ್ತದೆ. ಆಕ್ಚುಲಿ ಆ ಪೋರ್ಟಲ್ ಅಲ್ಲಿ ಎಂಟ್ರಿ ಮಾಡಿದ ತಕ್ಷಣ ಒಂದು ವಿಶಿಷ್ಟವಾದಂತ ರಸೀದಿನೇ ಬರ್ತದೆ. ಆ ರಸೀದಿಯನ್ನ ಎಲ್ಲಾ ರೈತರು ಕಾಯ್ದಿಟ್ಕೊಂಡಿರ್ತಾರೆ. ಮತ್ತೊಮ್ಮೆ ನಾನು ರೈತರಲ್ಲಿ ಮನವಿಯನ್ನು ಮಾಡ್ತೇನೆ, ಎಲ್ಲಿಯಾದ್ರೂ ಕಟ್ಟ್ರಿ ನೀವು ಆ ರಸೀದಿಯನ್ನ ಕಾಯ್ದಿರಿಸಿಕೊಡ್ರಿ, ಮುಂದೆ ಅನುಕೂಲ ಆಗ್ತದೆ. ಮತ್ತೆ ಎಲ್ಲರೂ ಕೂಡ ನಿಮ್ದು ಏನು ಬ್ಯಾಂಕ್ ಅಕೌಂಟ್ ಆಧಾರ್ ಲಿಂಕ್ ಆಗಿದೆ ಅದೇ ಬ್ಯಾಂಕ್ ಅಕೌಂಟ್ ನ ಅಲ್ಲಿ ಕೊಡಬೇಕು. ಸಾಕಷ್ಟು ಸಲ ಏನಾಗ್ತದೆ, ಇವತ್ತು ಕೂಡ ನಮ್ಮ ಜಿಲ್ಲೆಯಲ್ಲಿ ಕಳೆದ ವರ್ಷ ಮುಂಗಾರಿಗೆ ಬಂದಂತ 82,77,00,000 ಪರಿಹಾರ ಮೊತ್ತದಲ್ಲಿ ಇನ್ನೂ ಒಂದು 2 ಕೋಟಿ ಹಾಗೆ ಉಳ್ಕೊಂಡಿದೆ. ಬಿಕಾಸ್ 1,353 ಅಕೌಂಟ್ಗಳು ಈ ರೀತಿಯ ಆಧಾರ್ ಜೋಡಣೆಯಿಂದ ಹೊರಗಿದ್ದಾವೆ, ಆ ಕಾರಣಕ್ಕೆ ಅಲ್ಲಿ ಅವರಿಗೆ ಜಮಾ ಆಗ್ತಾ ಇಲ್ಲ. ಹಂಗಾಗಿ ರೈತರಲ್ಲಿ ಎಲ್ಲರಲ್ಲೂ ಮನವಿ ಮಾಡ್ತೇನೆ, 1, 2 ಅಥವಾ 3 ಅಕೌಂಟ್ ಇರ್ಬೋದು ಬೇರೆ ಬೇರೆ ಬ್ಯಾಂಕ್ನಲ್ಲಿ, ಅದೇನೇ ಇದ್ರೂ ಸಹಿತ ನಿಮಗೆ ಯಾವ ಅಕೌಂಟ್ಗೆ ನೀವು ಆಧಾರ್ ಜೋಡಣೆಯನ್ನು ಮಾಡಿದ್ದೀರಿ ಅದೇ ಅಕೌಂಟ್ ಅನ್ನ ಅಲ್ಲಿ ನೀವು ಕೊಡಬೇಕು. ಒಂದು ಕರೆ ಇದೆ ಸರ್. ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ ಸರ್, ನಾನು ಚಳಿಕೆರೆ ತಾಲೂಕಿನಿಂದ ಸರ್, ಜಗದೀಶ್ ಅಂತ ಸರ್. ಹಾ ಹೇಳಿ ಜಗದೀಶ್ ಸರ್. ನಾವು ಈಗ ವಸತಿ ನೀರಾವರಿ ಮಾಡಿದೀವಿ. ನಾವು ಮೊದ್ಲೆಲ್ಲ ಕೃಷಿ ಜಮೀನಿಗೆ ಶೇಂಗಾಕು ತೊಗರಿ ಕಟ್ತಿದ್ವಿ ಇನ್ಸೂರೆನ್ಸ್. ಈಗ ಈರುಳ್ಳಿ ಅಡಿಕೆ ಅಂತ ಕಟ್ಟಿದೀವಿ. ಅದು ಏನಾದ್ರು ಸೆಕ್ರೆಟರಿ ಹತ್ರ ಚೇಂಜ್ ಮಾಡಿಸ್ಬೇಕಾ ಸರ್? ಅದು ನೀರಾವರಿ ಅಂತ ಏನಾದ್ರು ಪಾಣಿನ ಇಲ್ಲ. ಈಗ ನೀವು ಮೊದಲು ಏನಾದ್ರೂ ಕಟ್ಟಿರಿ, ಈ ವರ್ಷ ನೀವು ಕಟ್ಟಿದಿರಲ್ವಾ, ಈಗ ಹೊಸ ಬೆಳೆ ಮಾಡಿದಿರಿ, ಈರುಳ್ಳಿ ಬೆಳೆ ಮಾಡಿದಿರಿ, ಈರುಳ್ಳಿ ಕಟ್ಟಿದಿರಿ ಹೌದ್ ತಾನೆ. ಹಂಗಾಗಿ ನೀವೇನು ಹೋಗಿ ಬೆಳೆ ದೃಢೀಕರಣ ಪತ್ರ ಕೊಡೋ ಅವಶ್ಯಕತೆ ಇಲ್ಲ. ಹೌದು, GPS ಮಾಡೇ ಮಾಡ್ತಾರೆ. ಹಂಗಾಗಿ ಈಗ ನಾವು ರೈತರಲ್ಲಿ ಯಾಕೆ ಮನವಿಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ, ಈ ಫಾರ್ಮರ್ ಆಪ್ ಅಂತೇಳಿ ನಾವು ಬಿಡುಗಡೆ ಮಾಡಿರ್ತೀವಿ, ರೈತರೇ ನೇರವಾಗಿ ಬೆಳೆ ಸರ್ವೆಯನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಂತಹ ಪರಿಸ್ಥಿತಿನಲ್ಲಿ ನೋಡ್ರಿ, ನಿಮಗೆ ಪಕ್ಕಾ ದೃಢೀಕರಣ ಇರ್ತದೆ, ನಾನೇನ್ ಬೆಳೆ ಹಾಕಿದ್ದೀನೋ ಅದನ್ನೇ ಸರ್ವೆ ಮಾಡಿದ್ದೀನಿ ಅಂತೇಳಿ. ಅಫ್ಕೋರ್ಸ್ ಈಗ ಬೇರೆಯವರು ಬಂದವರು ಸಹಿತ ಅದನ್ನೇ ಮಾಡ್ತಾರೆ, ಆದ್ರೆ ನಾವು ಹಂಗಾಗಿ ರೈತರಲ್ಲಿ ಹೆಚ್ಚಿನ ಮನವಿಯನ್ನು ಮಾಡೋದು, ನೀವು ಕೂಡ ಭಾಗವಹಿಸಿ, ಸರ್ವೆನಲ್ಲಿ ಭಾಗವಹಿಸಿ, ಫಾರ್ಮರ್ ಆಪ್ ಮುಖಾಂತರ ನಿಮ್ಮ ಬೆಳೆಯನ್ನ ನೀವೇ ಸರ್ವೆ ಮಾಡ್ರಿ, ನನ್ನ ಬೆಳೆ ನನ್ನ ಹಕ್ಕು, ಈ ರೀತಿನಲ್ಲಿ ನಾವು ಸಾಕಷ್ಟು ಪ್ರಚಾರವನ್ನು ಕೊಟ್ಟಿದ್ದೀವಿ. ಸಾಧ್ಯ ಆದ್ರೆ ನೀವು ಮಾಡಿ, ಇಲ್ಲಾಂದ್ರೆ ಬಂದು ಮಾಡ್ಕೊಂಡು ಹೋಗ್ತಾರೆ. ಇದು ನಿಮ್ಮ ಮಾಹಿತಿಗೆ. ಮತ್ತೆ ನೀವು ಬೆಳೆ ದೃಢೀಕರಣ ಪತ್ರ ಹೆಚ್ಚಿಗೆ ಹೋಗಿ ಕೊಡೋದಕ್ಕೆ ಅವಕಾಶ ಬೇಕಾಗಿಲ್ಲ. ನೀರಾವರಿ ತಕ್ಕೊಂಡಿರ್ತಾರೆ, ಓಕೆ, ಅವಶ್ಯಕತೆ ಏನಿಲ್ಲ. ಈಗ ಬೆಳೆ ಚಿಕ್ಕದಿದೆ, ಈಗ GPS ಮಾಡಿಸ್ಬೋದಾ ಈರುಳ್ಳಿ ಬೆಳೆನ? ಇಲ್ಲ, ಮಾಡಿಸಿ, ಮಾಡಿಸೋದಕ್ಕೆ ಅವಕಾಶ ಇದೆ, ಈಗಾಗಲೇ ನಾವು ಮಾಡ್ತಾ ಇದೀವಿ, ಮಾಡಿಸೋದಕ್ಕೆ ಅವಕಾಶ ಇದೆ, ಮಾಡಿ. ಒಳ್ಳೇದು ಜಗದೀಶ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಈಗ ನನಗೆ ಅದು ಒಂದು ಪ್ರಶ್ನೆ ಅಂದ್ರೆ, ನೀರಾವರಿ ಈಗ ಶೇಂಗಾ ಬೆಳೆಯರಿರ್ಬೋದು, ಮುಸ್ಕಿನ ಜೋಳ ಬೆಳೆಯರಿರ್ಬೋದು, ಈ ತರ ಈರುಳ್ಳಿ ಬೆಳೆಯರಿರ್ಬೋದು, ನೀರಾವರಿಯಲ್ಲಿ ಕೆಲವರು ಬೆಳೀತಾರೆ, ಕೆಲವರು ಬೆದ್ಲ ಭೂಮಿಗೂ ಬೆಳೀತಾರೆ, ಅಂದ್ರೆ ಕುಷ್ಕಿಯಲ್ಲೂ ಬೆಳೀತಾರೆ, ಇದರಲ್ಲಿ ಏನಾದರೂ ವಿಮೆ ಮಾಡಿಸೋದ್ರಲ್ಲಿ ಮೊತ್ತದಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಸ್ವಲ್ಪ ಮೊತ್ತದ ವ್ಯತ್ಯಾಸ ಬರುತ್ತೆ. ಉದಾಹರಣೆಗೆ ಮುಸ್ಕಿನ ಜೋಳ ನೀರಾವರಿ 1 ಎಕರೆಗೆ 1,180 ರೂಪಾಯಿ ಕಟ್ಟಿದ್ರೆ, ಅದೇ ಕುಷ್ಕಿನಲ್ಲಿ 1,000 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೇ ರೀತಿ ನೆಲಗಡಲೆಗೆ ಬಂತು ಅಂತ ಹೇಳಿದ್ರೆ, ನಾವು ಕುಷ್ಕಿಯಲ್ಲಿ 920 ರೂಪಾಯಿ ಕಟ್ಟಿದ್ರೆ, ನೀರಾವರಿಗೆ 1,140 ರೂಪಾಯಿ ಕಟ್ಟಬೇಕಾಗ್ತದೆ. ಈ ವ್ಯತ್ಯಾಸದ ಹಣವನ್ನ ಕಟ್ಟಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವಿಮಾ ಮೊತ್ತ ಚೇಂಜ್ ಬೇರೆ ಇರುತ್ತೆ. ಈಗ ಉದಾಹರಣೆಗೆ ವಿಮಾ ಮೊತ್ತ ಮುಸ್ಕಿನ ಜೋಳ ಕುಷ್ಕಿ 50,000 ಇದ್ರೆ, ನೀರಾವರಿಗೆ 59,000 ಇದೆ. ಹಂಗೆ ಹಣ ಅಲ್ಲಿ 9,000 ಜಾಸ್ತಿ ವ್ಯತ್ಯಾಸ ಇರೋದ್ರಿಂದ ಇಲ್ಲಿ ಕಟ್ತಕ್ಕಂತ ವಿಮಾ ಕಂತು ಕೂಡ ವ್ಯತ್ಯಾಸ ಆಗ್ತದೆ. ಆಮೇಲೆ ಇನ್ನೂ ಒಂದು ಪ್ರಶ್ನೆ ಸರ್, ಆಗ್ಲೇ ವಿಶ್ವನಾಥ್ ಅವರು ಲಕ್ಷ್ಮೀ ಸಾಗರದಿಂದ ಕೇಳಿದ್ರು, ಅಂದ್ರೆ ಅವ್ರೇನು ರಾಗಿಗೆ ಇದು ಕಟ್ಟಿದ್ವಿ, ನಮಗೆ ಬರಲಿಲ್ಲ ಮೆಕ್ಕೆಜೋಳಕ್ಕೆಲ್ಲ ಬಂತ ಅಂತೇಳಿ, ಅಂದ್ರೆ ಅದು ತಾವು ಹೇಳಿದ್ರೆ ಈ ತರ ಕ್ಯಾಲ್ಕುಲೇಷನ್ ಮಾಡಲ್ಲ, ಅದು ಇನ್ನೊಂದು ಸ್ವಲ್ಪ ಇನ್ನೊಂದು ಮತ್ತೊಮ್ಮೆ ವಿವರವಾಗಿ ಅಂದ್ರೆ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳಿ ಸರ್. ನಮ್ ಕೆಲವರಿಗೆ ಅದನ್ನ ಬಹಳ ಕನ್ಫ್ಯೂಷನ್ ಅವರಿಗೆ. ಬಹಳಷ್ಟು ರೈತರು ಏನ್ ಪ್ರಶ್ನೆ ಕೇಳ್ತಾರೆ ಅಂದ್ರೆ, ನಮ್ ಪಕ್ಕದ ಪಂಚಾಯತಿಗೆ ಬಂದಿದೆ, ನಮ್ ಪಕ್ಕದ ಊರಿಗೆ ಬಂದಿದೆ, ಬಟ್ ನನಗೆ ಬಂದಿಲ್ಲ ಅಂತೇಳಿ. ಇದನ್ನ ನಾವು ಪದೇ ಪದೇ ಹೇಳ್ತಾನೆ ಬಂದಿದ್ದೇವೆ. ಏನು ಮಾರ್ಗಸೂಚಿ ಹೇಳುತ್ತೆ ಅಂತೇಳಿ ಹೇಳಿದ್ರೆ, ಈಗ ವಿಮೆ ಕೊಡಬೇಕು, ಬೆಳೆ ಹಾನಿಯಾಗಿದೆ ಯಾವ ರೀತಿ ನಿರ್ಧಾರ ಮಾಡಬೇಕು, ಯಾವ್ದಕ್ಕೋ ಒಂದು ಕಂಪೇರ್ ಮಾಡ್ಕೊಂಡು ನಿರ್ಧಾರ ಮಾಡ್ಬೇಕಲ್ವ, ಇಲ್ಲಿ ಇಷ್ಟು ಬರಬೇಕಾಗಿತ್ತು, ಇಷ್ಟು ಬಂದಿದೆ, ಹಂಗಾಗಿ ವ್ಯತ್ಯಾಸ ಆಗಿದೆ ಅನ್ನೋದನ್ನ ಕಂಡಿಡ್ಕೋಬೇಕಾಗುತ್ತೆ. ಈ ನಿಟ್ಟಿನೊಳಗೆ ಮಾರ್ಗಸೂಚಿ ಏನ್ ಹೇಳುತ್ತೆ ಅಂತಂದ್ರೆ, ಈಗ ಯಾರೇ ಒಬ್ರು ವಿಮೆ ಕಟ್ಟಿದ್ರೆ ಆ ವಿಮಾ ಘಟಕದಲ್ಲಿ ಕಳೆದ 7 ವರ್ಷದಲ್ಲಿ ಸರಾಸರಿ ಇಳುವರಿ ಏನಿರುತ್ತೆ, ಅದರಲ್ಲಿ ಬರಗಾಲದಿಂದ ತುತ್ತಾಗಿ ಅಥವಾ ಅತಿವೃಷ್ಟಿಯಿಂದ ತುತ್ತಾಗಿ ಅತಿ ಹಾನಿಯಾಗಿದ್ರೆ ಆ 2 ವರ್ಷವನ್ನ ಬಿಟ್ಟು ಬಿಡ್ತಾರೆ. ಇದು ರೈತರಿಗೆ ಅನುಕೂಲ ಆಗ್ಲಿ ಅಂತಾನೆ ಆ 2 ವರ್ಷವನ್ನ ಬಿಡ್ತಾ ಇರತಕ್ಕಂಥದ್ದು. ಆ 5 ವರ್ಷದ ಸರಾಸರಿ ಇಳುವರಿಯನ್ನ ತಕ್ಕೊಂಡು ಅದನ್ನ ವಾಸ್ತವಿಕ ಇಳುವರಿಯೊಂದಿಗೆ, ಅದನ್ನ ನಾವು ಪ್ರಾರಂಭಿಕ ಇಳುವರಿ ಅಂತೇಳಿ ಹೇಳ್ತೀವಿ. 5 ವರ್ಷದ ಸರಾಸರಿ ಇಳುವರಿ ಒಂದು ಉದಾಹರಣೆ ಸಹಿತ ಹೇಳ್ತೀರಾ ಸರ್? ಒಂದು ಉದಾಹರಣೆಗೆ ಈಗ ಶೇಂಗಾ ಇದೆ ಅಂತೇಳಿ ಇಟ್ಕೊಳ್ಳೋಣ. ಶೇಂಗಾ ಈಗ ನಮ್ಮ ಮದಕರಿಪುರದಲ್ಲಿ ಬೆಳೀತಾ ಇದ್ದಾರೆ, ಮದಕರಿಪುರ ಅನ್ನೋ ಗ್ರಾಮ ಪಂಚಾಯತಿನಲ್ಲಿ ಬೆಳೀತಾ ಇದ್ದಾರೆ. ಶೇಂಗಾ ಅಲ್ಲಿಯ ಸರಾಸರಿ ಇಳುವರಿ ಕಳೆದ 5 ವರ್ಷದಲ್ಲಿ ಪ್ರತಿ ಹೆಕ್ಟರ್ಗೆ 2 ಕ್ವಿಂಟಾಲ್ ಇದೆ ಅಂತೇಳಿ ಒಂದು ಅಸಂಪ್ಷನ್ ಮಾಡ್ಕೊಳ್ಳೋಣ. ಪ್ರತಿ 5 ವರ್ಷದಲ್ಲಿ ಸರಾಸರಿ ಇಳುವರಿ 2 ಕ್ವಿಂಟಾಲ್ ಬಂದಿದೆ ಆಯ್ತಾ. ಈಗ ಈ ವರ್ಷದಲ್ಲಿ ಅವರು ವಿಮೆಯನ್ನ ಕಟ್ತಾರೆ. ವಿಮೆಯನ್ನ ಕಟ್ಟಿದ್ಮೇಲೆ ಈ ವರ್ಷ ಯಾವಾಗ ಕಟಾವಿಗೆ ಬರುತ್ತೆ ಕಟಾವು ಮಾಡೋದಕ್ಕೆ ಹೋಗ್ತಾರೆ. ಅದು 5x5 ಮೀಟರ್ ಅಲ್ಲಿ ಕಟಾವು ಮಾಡ್ತಾರೆ. ಮಾಡಿದ್ಮೇಲೆ ಇಡೀ ಹೆಕ್ಟರ್ಗೆ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೇಂಗಾ ಆದ್ರೆ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ 8 ಈ ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಿರ್ತಾರೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ. ಈ ಇದರ ಸರಾಸರಿ ಇಳುವರಿ ತಕ್ಕೊತಾರೆ. ಇದರ ಸರಾಸರಿ ಇಳುವರಿ ತಕ್ಕೊಂಡ ಮೇಲೆ ಅದರ ಸರಾಸರಿ ಇಳುವರಿ ಅಲ್ಲಿಗೆ 1 ಕ್ವಿಂಟಾಲ್ 60 ಕೆಜಿ ಬಂತು ಅಂತ ಇಟ್ಕೊಳ್ಳೋಣ. 1.6 ಕ್ವಿಂಟಾಲ್ 1 ಕ್ವಿಂಟಾಲ್ 60 ಕೆಜಿ ವ್ಯತ್ಯಾಸ ಎಷ್ಟಾಯ್ತು? 2 ಕ್ವಿಂಟಾಲ್ಗೂ 40 ಕೆಜಿ ಆಯ್ತು. 40 ಕೆಜಿ ಆಯ್ತು. 40 ಕೆಜಿ ಅಂತಂದ್ರೆ 20% ಆಯ್ತು ಅಲ್ವಾ? ಹೌದು, ಅಲ್ಲಿ 20% ಬಂತು ವ್ಯತ್ಯಾಸ. ಈಗ ವಿಮಾ ಮೊತ್ತ ಎಷ್ಟು? 42,000. ಹೌದು, 42,000 20% ಕೊಡ್ತಾರೆ. 42,000 20% ಕೊಡ್ತಾರೆ. ಅಲ್ಲಿಗೆ 8,400 ರೂಪಾಯಿ ಆ ರೈತರಿಗೆ ಜಮಾ ಆಗುತ್ತೆ. ಅಲ್ಲ, ಇಲ್ಲಿ ನಮ್ಗೆ 920 ರೂಪಾಯಿ ಕಟ್ಟಿರ್ತಾರೆ, ಅವರಿಗೆ ಜಮಾ 8,400 ರೂಪಾಯಿ ಆಗುತ್ತೆ. ಬಟ್ ಏನಾಗುತ್ತೆ, ಈ ಇದು ವ್ಯತ್ಯಾಸ ಒಂದು ಪಂಚಾಯತಿಯಿಂದ ಇನ್ನೊಂದು ಪಂಚಾಯತಿಗೆ ವ್ಯತ್ಯಾಸ ಬರ್ತಾ ಇರುತ್ತೆ. ಯಾವ್ದೋ ಒಂದು ಪಂಚಾಯತಿನಲ್ಲಿ ಈ ವ್ಯತ್ಯಾಸ 20% ಇರ್ಬೋದು, ಕೆಲವು ಪಂಚಾಯತಿನಲ್ಲಿ 40% ಇರ್ಬೋದು, ಕೆಲವು ಪಂಚಾಯತಿನಲ್ಲಿ 10% ಇರ್ಬೋದು. ಇದನ್ನ ಗಮನದಲ್ಲಿ ಇಟ್ಕೊಂಡು ರೈತರು ಮನಗಾಣಬೇಕು ಹೊರತು, ಏ ಆ ಪಂಚಾಯತಿಗೆ ಜಾಸ್ತಿ ಕೊಟ್ಟಿದ್ದೀರಿ, ಈ ಪಂಚಾಯತಿ ಕಡಿಮೆ ಕೊಟ್ಟಿದ್ದೀರಿ, ಪಕ್ಕದೂರು ನಂದೇ ಪಕ್ಕದ್ವಲ್ಲ, ಪಕ್ಕದ್ವಲ್ಲ ಅಂದ್ರೆ ಅದು ಬೇರೆ ಗ್ರಾಮ ಪಂಚಾಯತಿಗೆ ಬರ್ತಾ ಇರುತ್ತೆ ಅದು. ಹಂಗಾಗಿ ಇದನ್ನ ಗಮನದಲ್ಲಿ ಇಟ್ಕೋಬೇಕು ಅಂತೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಲೋ ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ. ಶಂಕರಗೌಡ ಸರ್. ಶಂಕರಗೌಡ್ರ ಎಲ್ಲಿಂದ? ಬಿಸ್ತೋಳಿದ್ದ ಸರ್. ಹಾ, ಹೇಳಿ, ಪ್ರಶ್ನೆ ಕೇಳಿ. ಅಲ್ಲ ಸರ್, ಬೆಳೆ ವಿಮೆ ಬಗ್ಗೆ ವಿಚಾರ ಬೇಕತ್ತಲ್ಲ ಸರ್. ಮಾತಾಡಿ ಮಾತಾಡಿ. ಇದ್ದಾರೆ ಈಗ ಅಡಿಕೆದ ಕಟ್ಟಿದೀವಿ, ಮೆಕ್ಕೆಜೋಳದ ಕಟ್ಟಿದೀವಿ, ಮತ್ತೆ ಯಾವ್ಯಾವ ಅದಾವೆ ಏನು? ಇಲ್ಲ, ಬೇರೆ ಬೇರೆ ಬೆಳೆದಕ್ಕೆ ಕಟ್ಟೋದಕ್ಕೆ ಅವಕಾಶ ಇದೆ. ಹೆಸರಿಗೆ ಕಟ್ಟಬಹುದು, ಈರುಳ್ಳಿ, ಮುಸ್ಕಿನ ಜೋಳ, ಜೋಳ, ಸಜ್ಜೆ, ಸಾವೆ, ತೊಗರಿ, ಹುರುಳಿ, ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಕೆಂಪ್ ಮೆಣಸಿನಕಾಯಿ, ಭತ್ತ, ರಾಗಿ, ನವಣೆ, ಇಷ್ಟು ಬೆಳೆಗಳಿಗೆ ನಮ್ಮ ಜಿಲ್ಲೆಯಲ್ಲಿ ಕಟ್ಟೋದಕ್ಕೆ ಅವಕಾಶ ಇದೆ. ನೀವು ಏನೇನು ಬೆಳೆದ್ರೆ ಗೌಡ್ರ? ನಾವು ಅಡಿಕೆ, ಮೆಕ್ಕೆಜೋಳ. ಅಡಿಕೆಯನ್ನು ಕೂಡ ನೀವು ಅಲ್ಲಿ ನೀವು ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಬೇಕು. ಇಲ್ಲಿ ಎರಡು ವಿಧವಾದಂತ ಇನ್ಸೂರೆನ್ಸ್. ಇದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ, ಅದು ತೋಟಗಾರಿಕೆ ಬೆಳೆಗಳಿಗೆ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಅಂತೇಳಿ ಇರುತ್ತೆ. ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ನಲ್ಲಿ ಬೇರೆ ಬೇರೆ ಬೆಳೆಗಳಿಗೆ, ಹಣ್ಣಿನ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆಗಳಿಗೆ ಕಟ್ಟೋದಕ್ಕೆ ಅವಕಾಶ ಇರುತ್ತೆ, ಅಲ್ಲಿ ಕೂಡ ಕಟ್ಟಬೇಕು. ಅಲ್ಲ, ಅಡಿಕೆ ಕಟ್ಟಿದೀವಿ ಸರ್, ಫಸಲ್ ಬಿಮಾ ಯೋಜನೆಗೆ ಕಟ್ಟಿದೀವಿ ಸರ್, ಮೆಕ್ಕೆಜೋಳದ ಕಟ್ಟಿದೀವಿ. ಆಯ್ತು, ಓಕೆ, ಧನ್ಯವಾದಗಳು. ಒಳ್ಳೇದು, ನಮಸ್ಕಾರ. ಹ್ಮ್ ಸರ್, ಆಗ್ಲೇ ಹೇಳ್ತಾ ಇದ್ರೆ ಅಂದ್ರೆ ನಾವು ಈ ರೀತಿ ಕ್ಯಾಲ್ಕುಲೇಷನ್ ಇರುತ್ತೆ, ಅದನ್ನ ಕ್ಯಾಲ್ಕುಲೇಷನ್ ಗಮನದಲ್ಲಿ ಇಟ್ಕೊಂಡು ರೈತರಿಗೆ ಪರಿಹಾರ ಮೊತ್ತವನ್ನ ಅದನ್ನ ಫಸ್ಟ್ ಶಾರ್ಟ್ ಫಾಲ್ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಶಾರ್ಟ್ ಫಾಲ್ ಅಂದ್ರೆ ಸರಾಸರಿ ಇಳುವರಿಗೆ ಕಂಪೇರ್ ಮಾಡಿದ್ರೆ ವಾಟ್ ಈಸ್ ಎಕ್ಸಾಕ್ಟ್ಲಿ ದಿ ಶಾರ್ಟ್ ಫಾಲ್ ಆಫ್ ದಟ್ ಅಂತೇಳಿ, ಆ ಇಳುವರಿ, ವಾಸ್ತವಿಕ ಇಳುವರಿ ಎಷ್ಟು ಕಡಿಮೆ ಬಂದಿದೆ. ಅಷ್ಟು ಕಡಿಮೆ ಮೊತ್ತ ಬಂದಾಗ ವಿಮಾ ಮೊತ್ತದ ಅಷ್ಟು ಆ ಪ್ರಮಾಣದಷ್ಟು ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡತಕ್ಕಂಥ ವ್ಯವಸ್ಥೆ ಆಗ್ತದೆ. ವಿಮೆ ಕಟ್ಟಬೇಕಾದ್ರೆ ಕೆಲವರು ಮಿಕ್ಸ್ಡ್ ಕ್ರಾಪ್ಸ್ ಎಲ್ಲ ಬೆಳೀತಿರ್ತಾರೆ, ಅಂದ್ರೆ ಮಿಶ್ರ ಬೆಳೆಗಳೆಲ್ಲ, ಅಲ್ಲಿ ಏನಾದ್ರೂ ವ್ಯತ್ಯಾಸ ಇರುತ್ತೆ ಸರ್? ಯಾವ ಬೆಳೆಗೆ ಹಾಕಬೇಕು ಅನ್ನೋದ್ರೆ ಏನಾದ್ರು ಅದು ಎಷ್ಟು ಏರಿಯಾ ಇದೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಆ ಏರಿಯಾ ಮೇಲೂ ಕೂಡ ಎರಡೂ ಬೆಳೆಗಳಿಗೆ ಕಟ್ಟೋದಕ್ಕೆ ಅವಕಾಶ ಇರುತ್ತೆ. ಶೇಂಗಾದಲ್ಲಿ ತೊಗರಿ ಬೆಳೆದಿದ್ದಾರೆ ಮತ್ತು ತೊಗರಿಯನ್ನು ಸ್ವಲ್ಪ ಎಕ್ಸ್ಟ್ರಾ ಹಾಕೊಂಡಿದ್ದಾರೆ, ಎಲ್ಲ ಕೂಡಿ ಶೇಂಗಾ 4 ಎಕರೆ ಇದೆ, 1 ಎಕರೆ ಅಷ್ಟು ತೊಗರಿ ಆಗುತ್ತೆ, ಎರಡನ್ನು ಕಟ್ಟೋದಕ್ಕೆ ಅವಕಾಶ ಇದೆ. ಬೆಳೆ ಇಂಡಿವಿಜುವಲ್ ಕ್ರಾಪ್ ಬಂದಿರೋದಕ್ಕೆ ಎಲ್ಲಾ ಬೆಳೆಗಳಿಗೂ ಕಟ್ಟೋದಕ್ಕೆ ಅವಕಾಶ ಇದೆ. ಈಗ ನೀರಾವರಿಯಲ್ಲಿ ಸಾಮಾನ್ಯವಾಗಿ ಬೆಳೆ ಫೇಲ್ ಆಗೋದು, ಈಗ ನಮ್ಮ ಬೆಳೆಗಳ ಫೇಲ್ ಆಗದೆ ಮುಖ್ಯವಾಗಿ ಮಳೆ ಆಶ್ರಿತ ಬೆಳೆಗಳಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ಮಳೆ ನಮ್ಗೆ ಇನ್ ಟೈಮ್ನಾಗ ಮಳೆ ಬರೋದಿಲ್ಲ, ಅಂತ ಟೈಮ್ನಲ್ಲಿ ನಮಗೆ ಒಂದು ವೇಳೆ ಬೆಳೆ ಬಂದ್ರೂ ಈಲ್ಡ್ ಕಡಿಮೆ ಆಗುತ್ತೆ. ಆದರೆ ನೀರಾವರಿಯಲ್ಲಿ ಅಂತ ಸಮಸ್ಯೆಗಳು ನಾವು ಕಾಣೋದಿಲ್ಲ, ಅದಕ್ಕೆ ಬೇರೆ ಯಾವುದೋ ಒಂದು ಕಾರಣದಿಂದ ಇದು, ಇಲ್ಲಾಂದ್ರೆ ಹೆಚ್ಚು ಮಳೆಯಾಗಿ ಸಹಿತ ಪ್ರಕೃತಿ ವಿಕೋಪದಿಂದ ಅವಕಾಶಗಳು ಸಾಕಷ್ಟು ಇರ್ತದೆ. ಮೇ ಬಿ ಬಹಳ ಪ್ರೊಲಾಂಗ್ಡ್ ಡ್ರೈ ಸ್ಪೆಲ್ ನೊಳಗೆ ಅಷ್ಟೊಂದು ನೀರಾವರಿ ನೀರನ್ನು ಅವರಿಗೆ ಕೊಡ್ಲಕ್ಕೆ ಆಗ್ದಲೇ ಇರ್ಬೋದು, ಅಥವಾ ಮೇಘ ಸ್ಫೋಟ ಆ ತರದ್ದು ಆಗುವಂತ ಇರ್ತದೆ, ಭೂ ಕುಸಿತ ಆಗ್ತದೆ, ಆಲಿಕಲ್ ಮಳೆ ಬರ್ತದೆ. ಇಂಥ ಹೊತ್ತಿನಲ್ಲಿ ಈಗ ಯಾವ್ದಾದ್ರು ಈಗ ಇಳುವರಿಗೆ ಬಂದಂತ ಸಂದರ್ಭದಲ್ಲಿ, ಉದಾಹರಣೆಗೆ ಸೂರ್ಯಕಾಂತಿ ಈಗ ಈಗಾಗಲೇ ಫ್ಲವರಿಂಗ್ ಬಂದಿರುತ್ತೆ, ಇಂಥ ಹೊತ್ತಿನಲ್ಲಿ ಏನಾದ್ರೂ ಆಲಿಕಲ್ ಮಳೆ ಬಂತು ಅಂತಂದ್ರೆ ಅವ್ರಿಗೆ ನೀರಾವರಿ ಇತ್ತು ಅಂದ್ರೂ ಬೆಳೆ ಹಾನಿಯಾಗುವಂತ ಸಂಭವ ಹೆಚ್ಚಿಗೆ ಇರುತ್ತೆ. ಕಳೆದ 2 ವರ್ಷದಲ್ಲೇ ನಾವು ಅದನ್ನೇ ಫೇಸ್ ಮಾಡಿರೋದು. ಹೌದು, ಶೇಂಗಾನು ಅದೇ ಸಮಸ್ಯೆ ಆಯ್ತು, ಹೆಚ್ಚು ಮಳೆಯಾಗಿ ನಮಗೆ ಶೇಂಗಾ ಇಳುವರಿ ಬರಲಿಲ್ಲ. ಆಮೇಲೆ ಈರುಳ್ಳಿನ ಅದೇ ಸಮಸ್ಯೆ ಆಯ್ತು, ಕೆಲವು ಕಡೆ ಮೆಕ್ಕೆಜೋಳನ ಅದೇ ಸಮಸ್ಯೆ ಆಯ್ತು. ಹೌದು, ಹೆಚ್ಚು ಅತಿ ಹೆಚ್ಚು ಮಳೆ ಇದರಿಂದ ಇಂಥ ಸಂದರ್ಭದಲ್ಲಿ ರೈತರು ಈಗ ಮಾಡಿಸ್ಕೊಂಡಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ನನಗೆ ನೀರಾವರಿ ಬೆಳೆ ಇದೆ ಬೇಡ ಅಂತ ಬಿಟ್ಟರೆ ಬಿಡೋದ್ಕಿಂತನು ಮಾಡಿಸ್ಕೊಂಡಿದ್ರೆ ಈ ರೀತಿನಲ್ಲಿ ಏನಾದ್ರು ಪ್ರಕೃತಿ ಈ ಇನ್ಸೂರೆನ್ಸ್ ಮಾಡಿರೋದೇ ಅದ್ರ ಸಲುವಾಗಿ, ಯಾವ್ದಾದ್ರು ಈ ರೀತಿಯ ಪ್ರಕೃತಿ ವಿಕೋಪಗಳಾದಂತ ಸಂದರ್ಭದಲ್ಲಿ ರೈತರಿಗೆ ನೆರವಾಗ್ಲಿ ಅನ್ನೋ ದೃಷ್ಟಿಯಲ್ಲಿ ಈ ರೀತಿಯ ಇದೊಂದು ಈ ಯೋಜನೆಯನ್ನ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟುಗೂಡಿ. ನಮ್ಮ ರೈತರಿಗೆ ಇನ್ನು ಏನು ಒಂದು ಮುಖ್ಯವಾದ ಒಂದು ವಿಷಯಗಳನ್ನು ತಾವು ತಿಳಿಸಲಿಕ್ಕೆ ಬಯಸ್ತಾರೆ ಸರ್? ಪ್ರಮುಖವಾಗಿ ನಾನು ನನ್ನ ಚಳ್ಳಕೆರೆ ತಾಲೂಕಿನ ಮತ್ತು ಮೊಳಕಾಲ್ಮೂರು ತಾಲೂಕಿನ ಎಲ್ಲ ರೈತರಿಗೆ ಮನವಿಯನ್ನ ಏನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಏ ಮಳೆ ಕಡಿಮೆ ಆಗಿದೆಯಪ್ಪ ಹೆಂಗೂ ಬಿತ್ತಲ್ಲ ಅದು ಯಾಕೆ ಇನ್ಸೂರೆನ್ಸ್ ಅಂತೇಳಿ ಯಾರು ಸುಮ್ಮನೆ ಕೂರ್ಬೇಡ್ರಿ ದಯವಿಟ್ಟು. ಇನ್ನು ನನಗೆ ದಾಖಲೆಗಳ ಪ್ರಕಾರ ಆಗಸ್ಟ್ 15 ರ ತನಕನು ಇಲ್ಲಿ ಬಿತ್ತನೆ ಆಗಿರ್ತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ ಚಳ್ಳಕೆರೆ ಮತ್ತು ಮೊಳಕಾಲ್ಮೂರು ತಾಲೂಕಲ್ಲಿ. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್, ಇನ್ನು ಮಳೆ ಬರಬಹುದು ನಮಗೆ. ಹಂಗಾಗಿ ಅಪೇಕ್ಷಿತ ಬೆಳೆಗೆ ನೀವು ಇನ್ಸೂರೆನ್ಸ್ ಅನ್ನ ಕಟ್ಟಿ. ಒಂದ್ ವೇಳೆ ಆಗ್ಲಿಲ್ಲ ಸೋಯಿಂಗೆ ಆಗ್ಲಿಲ್ಲ ಅಂತ ಹೊತ್ತಿನಲ್ಲಿ 75% ನಷ್ಟು ಅಲ್ಲಿ ಬೆಳೆ ಬಿತ್ತನೆ ಆಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ರಿವೆಂಟಿವ್ ಸೋಯಿಂಗ್ ಮಾಡೋ ಅನೌನ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಅದರದ ಏನಾಗುತ್ತೆ ಅಂತ ಹೇಳಿದ್ರೆ, ಏನ್ ಇವರು ವಿಮಾನ ಕಟ್ಟಿರ್ತಾರೆ ಅದ್ರ 25% ವಿಮಾ ಮೊತ್ತದ 25% ಅಂದ್ರೆ ಇನ್ನು ಬೆಳೆ ಬರಕಿನ ಮುಂಚೆನೆ ಅಂದ್ರೆ ಈಗ ಇನ್ನೊಂದು 15 ದಿವಸದಲ್ಲಿ ಅವ್ರಿಗೆ ಅನೌನ್ಸ್ ಮಾಡೋದಕ್ಕೆ ಅವಕಾಶ ಇರುತ್ತದೆ. ದಯವಿಟ್ಟು ಕಟ್ಟಿ. ಯಾರು ಚಳ್ಳಕೆರೆ ತಾಲೂಕಿನ ಮೊಳಕಾಲ್ಮೂರು ತಾಲೂಕಿನ ರೈತರು ವಿಮೆಯಿಂದ ಹಿಂದೆ ಸರಿಯೋದು ಬೇಡ ಅಂತೇಳಿ ನಾನು ಎಲ್ಲರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಈಗ ನಾವು ನೋಂದಾಯಿಸಲಿಕ್ಕೆ ಈಗ ಕೇವಲ ನಮಗೆ ಇನ್ನೊಂದು 3-4 ದಿನ ಇದೆ ಸರ್. ಅವರಿಗೆ ಮುಖ್ಯವಾಗಿ ಈಗ ಒಂದು ಬ್ಯಾಂಕ್ಗಳಲ್ಲಿ, ಆಮೇಲೆ ತಾವಾಗ್ಲೇ ಹೇಳಿದ್ರೆ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಏನು ದಾಖಲೆಗಳನ್ನು ಕೊಡಬೇಕಾಗುತ್ತೆ ಅವರು? ಈಗ ದಾಖಲೆಗಳು ಅಂತಂದ್ರೆ ಪಾಣಿ ಇರುತ್ತದೆ, ಈಗ FID ಅಂತೂ ಇದ್ದೇ ಇರ್ತದೆ. ಎಲ್ಲ ರೈತರು ಬಾಯಲ್ಲಿ FID ಇದೆ. FID ಒಂದ್ ನಂಬರ್ ಹೇಳಿದ್ರು ಅಂತ ಹೇಳಿದ್ರೆ ಅವ್ರದ್ದೆಲ್ಲ ದಾಖಲೆಗಳು ಅಲ್ಲೇ ಬರ್ತದೆ. ಜೊತೆಗೆ ಒಂದು ಬ್ಯಾಂಕ್ ಪಾಸ್ ಪುಸ್ತಕ, ಆಧಾರ್ ಒಂದು ಜೆರಾಕ್ಸ್, ಇದಿಷ್ಟನ್ನ ಕೊಟ್ರೆ ಅಂತ ಹೇಳಿದ್ರೆ ಪಾಣಿ ಆಧಾರ್ ಜೆರಾಕ್ಸ್ ಮತ್ತು ಇದನ್ನು ಕೊಟ್ರೆ ಅನುಕೂಲ, ಅವರಿಗೆ ನೇರವಾಗಿ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಅಥವಾ ನಿಮ್ದು FID ನಂಬರ್ ನಿಮ್ ಬಾಯಲ್ಲಿ ಇತ್ತು ಅಂತ ಹೇಳಿದ್ರೆ ಈ ಎಲ್ಲ ದಾಖಲೆಗಳನ್ನು ತೆಗೆದು ನೋಡಿ ಅದನ್ನ ಎಂಟ್ರಿ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಈಗ ಆಗ್ಲೇ ನಮ್ಮ ಕೆಲವರು ನಮ್ಮ ರೈತರು ಫೋನ್ ಮಾಡಿದ್ರು, ನಾವು ಮಳೆ ಬಂದು ಈ ತರ ಆಗಿಬಿಟ್ಟಿದೆ ಅಂತ ತಾವು ಹೇಳಿದ್ರೆ ಪತ್ರ ಕೊಡಿ ಅಂತೇಳಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ಏನಾಗಿದೆ, ಇಡೀ ಪಂಚಾಯತಿನಲ್ಲಿ ಆಗಿಲ್ಲ, ಆದ್ರೆ ಇದು ನಮ್ ಯಾವ್ದೋ ಒಂದ್ ಊರು ನಮ್ಮ ಊರಿನಲ್ಲಿ ಆಗಿದೆ. ಪಂಚಾಯತಿಂದ ನನಗೆ ಬೇಕಾಗಿಲ್ಲ, ನಮ್ಮೂರಿನಲ್ಲಿ ಆಗಿದೆ, ಬಹಳಷ್ಟು ಜನಕ್ಕಾಗಿದೆ. ಇಂತಹ ಸಂದರ್ಭದಲ್ಲಿ ಅದನ್ನ ಲೋಕಲೈಸ್ಡ್ ಕೆಲಾಮಿಟಿ ಅಂತೇಳಿ ಅದನ್ನ ಪರಿಗಣನೆ ಮಾಡೋದಕ್ಕೆ ಅವಕಾಶ ಇದೆ. ಹಂಗಾಗಿ ಇಂತಹ ರೈತರು, ಬೇರೆ ಎಲ್ಲೂ ಆಗಿಲ್ಲಪ್ಪ ಆದ್ರೆ ನನ್ನ ಹೊಲದಲ್ಲಿ ಆಗಿದೆ, ನನ್ನ ತೋಟದಲ್ಲಿ ಆಗಿದೆ, ಇಲ್ಲೇನೋ ನನಗೆ ಪ್ರಾಬ್ಲಮ್ ಆಗಿದೆ, ಅಥವಾ ಯಾವ್ದೋ ಇಳಿಜಾರು ಜಾಗದಲ್ಲಿ ನಂದು ಹೊಲ ಇತ್ತು, ಹಂಗಾಗಿ ನಾನು ಇರತಕ್ಕಂತ 10 ಎಕರೆನಲ್ಲಿ 4 ಎಕರೆ ಪೂರ್ತಿ ಏನೋ ಹಾಳಾಗೋಗಿದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ವಿಮೆಯನ್ನ ಕಟ್ಟಿದ್ರೆ ಅವರು ನೇರವಾಗಿ ವಿಮಾ ಪ್ರತಿನಿಧಿಯನ್ನ ಭೇಟಿ ಮಾಡಿ, ವಿಮಾ ಪ್ರತಿನಿಧಿಗಳ ನಂಬರ್ ಅನ್ನು ನಾವು ಎಲ್ಲ ಕಡೆ ಹಾಕಿದ್ದೇವೆ, ಜೊತೆಗೆ ಒಂದು ಫ್ರೀ ಟೋಲ್ ನಂಬರ್ ಕೂಡ ಇದೆ. ಆಯ್ತು, ಕೊನೆಗೂ ಅದೋ ಆಗ್ಲಿಲ್ಲ ಅಂತಂದ್ರೆ ಯಾವುದೇ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಬಂದ್ರು ಅಂತ ಹೇಳಿದ್ರೆ ಅಲ್ಲಿ ವಿಮಾ ಕಂಪನಿಯ ಪ್ರತಿನಿಧಿಗಳು ಇರ್ತಾರೆ, ಅವರಿಗೆ ಒಂದು ಅರ್ಜಿಯನ್ನ ಕೊಟ್ಟೋಗಿ ಅಂತೇಳಿ ನಾನು ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ. ಸರ್, ಕೊನೆಯದಾಗಿ ನಮ್ಮ ರೈತರಿಗೆ ಈ ವರ್ಷ ಯಾವ್ಯಾವ ಬೆಳೆಗಳು ನಮಗೆ ವಿಮೆ ಕಟ್ಟಲಿಕ್ಕೆ ಅವಕಾಶ ಇದೆ ಇನ್ನು, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬಿಡಿ ಸರ್ ಮತ್ತೊಮ್ಮೆ ನಮ್ಮ ರೈತರಿಗೆ. ಇನ್ನು 31 ತಾರೀಕು ತನಕ ಅವಕಾಶ ಇರತಕ್ಕಂತ ಬೆಳೆಗಳು ಯಾವ್ಯಾವ ಅಂತ ಹೇಳಿದ್ರೆ, ಮುಸುಕಿನ ಜೋಳ ನೀರಾವರಿ, ಮುಸುಕಿನ ಜೋಳ ಮಳೆಯಾಶ್ರಿತ, ಜೋಳ ನೀರಾವರಿ, ಜೋಳ ಮಳೆಯಾಶ್ರಿತ, ಸಜ್ಜೆ ಮಳೆಯಾಶ್ರಿತ, ಸಾವೆ ಮಳೆಯಾಶ್ರಿತ, ತೊಗರಿ ಮಳೆಯಾಶ್ರಿತ, ಉರುಳಿ ಮಳೆಯಾಶ್ರಿತ, ಸೂರ್ಯಕಾಂತಿ ನೀರಾವರಿ ಮತ್ತು ಮಳೆಯಾಶ್ರಿತ, ಎಳ್ಳು ಮಳೆಯಾಶ್ರಿತ, ನೆಲಗಡಲೆ ನೀರಾವರಿ ಮತ್ತು ಮಳೆಯಾಶ್ರಿತ, ಹತ್ತಿ ನೀರಾವರಿ ಮತ್ತು ಮಳೆಯಾಶ್ರಿತ, ಟೊಮ್ಯಾಟೊ, ಈರುಳ್ಳಿ ಮಳೆಯಾಶ್ರಿತ, ಕೆಂಪು ಮೆಣಸಿನಕಾಯಿ ಮಳೆ ಆಶ್ರಿತ, ಭತ್ತ ಅಫ್ಕೋರ್ಸ್ ಭತ್ತ ನೀರಾವರಿನಲ್ಲಿ ಆಗ್ತಕ್ಕಂಥದ್ದು ಭತ್ತ ನೀರಾವರಿ, ಇಷ್ಟು ಬೆಳೆಗಳಿಗೆ ಅವರು 31ನೇ ತಾರೀಕು ತನಕ ಕಟ್ಟೋದಕ್ಕೆ ಅವಕಾಶ ಇದೆ. ರಾಗಿ ಮತ್ತು ನವಣೆಗೆ 16ನೇ ತಾರೀಕು ಆಗಸ್ಟ್ 16ನೇ ತಾರೀಕು ತನಕ ಅವಕಾಶ ಇದೆ. ಅಲ್ಲಿವರೆಗೂ ಅವರು ವಿಮೆಯನ್ನ ಕಟ್ಟಬಹುದು. ನೇರವಾಗಿ ಹೋಗಿ ಸಿಎಸ್ಸಿ ಸೆಂಟರ್ನಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಹೋಗಿ ಹಣವನ್ನ ಜಮಾ ಮಾಡಿ ವಿಮೆಯನ್ನ ಕಟ್ಟಿ ಬರೋದಕ್ಕೆ ಅವಕಾಶ ಇದೆ. ಇದರ ಸದುಪಯೋಗವನ್ನು ಪಡ್ಕೊಡ್ರಿ, ಯಾವುದೇ ಪ್ರಕೃತಿ ವಿಕೋಪ ಆದ್ರೆ ರೈತರಿಗೆ ಅನುಕೂಲ ಆಗತ್ತೆ ಅಂತೇಳಿ ನಾವು ಇದಕ್ಕೆ ಪ್ರಚಾರವನ್ನ ಕೊಡ್ತಾ ಇದ್ದೇವೆ. ವಿಮೆಯನ್ನ ಕೊಡೋರು ಮಾಡೋರು ಕಂಪನಿಯವರು ಇರ್ತಾರೆ,